ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಈಗ ಕೇಳಿ ಕೃಷಿ ಯಾಂತ್ರೀಕರಣ. ಈ ವಿಷಯವಾಗಿ ಸುರೇಶ್ ಬಲ್ನಾಡು ಅವರೊಂದಿಗೆ ಸಂದರ್ಶನ. ಶ್ರೋತೃಗಳು, ಈಗ ನಮ್ಮ ಜೊತೆ ಇದ್ದಾರೆ ಸುರೇಶ್ ಬಲ್ನಾಡು. ಮುಖ್ಯವಾಗಿ ಅವರು ಕೃಷಿಯಲ್ಲಿ ಯಾಂತ್ರೀಕರಣ, ಅಗ್ರಿ ಟೂರಿಸಂ ಇದನ್ನೆಲ್ಲ ಪ್ರೋತ್ಸಾಹ ಕೊಡುವಂಥವರು. ಅವರ ಈ ಸುಮಾರು 15 ಎಕರೆ ಕೃಷಿ ಭೂಮಿಗೆ ಅಗ್ರಿ ಟೂರಿಸಮಲ್ಲಿ ಬಂದು ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಬಂದು ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಅವರು ಬೆಳೀತಾ ಇರುವಂತಹ ಬೆಳೆಗಳ ಬಗ್ಗೆ ಮತ್ತೆ ಹೊಸ ರೀತಿಯಲ್ಲಿ ಏನು ಯಾಂತ್ರೀಕರಣ ಎಲ್ಲ ನಡೆಸ್ತಾ ಇದ್ದಾರೆ, ಯಾವ್ಯಾವ ರೀತಿಯಲ್ಲಿ ಹೊಸ ಬೆಳೆಗಳ ಒಂದು ಆವಿಷ್ಕಾರಗಳು ನಮಗೆ ಆಗಬೇಕಾಗಿದೆ, ಇದರ ಬಗ್ಗೆ ಅವರು ತಿಳಿಸಿಕೊಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ನೀವು ನಿಮ್ಮ ಈ ಅಡಿಕೆ ತೋಟದಲ್ಲಿ ಹೊಸ ಬೆಳೆಗಳನ್ನು ಏನು ಬೆಳೆಸ್ತಿದ್ದೀರಿ ಅಂತ? ಅಡಿಕೆ ತೋಟದಲ್ಲಿ ಹೊಸ ಬೆಳೆ ಅಂತ ಹೇಳಿ ಅಲ್ಲ, ಕಾಳು ಮೆಣಸನ್ನು ಈಗ ಪ್ರಧಾನವಾಗಿ ಬೆಳೀತಾ ಇದ್ದೇವೆ. ಬಾಳೆ ಇದೆಲ್ಲ ಮೊದಲಿತ್ತು, ಈಗ 2007 ನಂತರ ನಾವು ಹೆಚ್ಚು ಕಾಳು ಮೆಣಸಿಗೆ ಒತ್ತು ಕೊಟ್ಟಿದ್ದೇನೆ ನಾನು. ಯಾಕೆ ಸರ್ ಕಾಳು ಮೆಣಸಿಗೆ? ಕಾಳು ಮೆಣಸು ಯಾವಾಗಲೂ ನಮಗೆ ಆಹಾರ ಬೆಳೆಯೋದು, ಆಮೇಲೆ ಅದರಲ್ಲಿ ನಮಗೆ ಹೆಚ್ಚು ಫಲ ಬರುವ ಹಾಗೆ ರೋಗ ಬಾರದ ಹಾಗೆ ಎಲ್ಲ ಪ್ರಯತ್ನ ಮಾಡ್ತಾ ಮಾಡ್ತಾ ನಾನು ಅದರಲ್ಲಿ ಸ್ವಲ್ಪ ಈಗ ಪಳಗಿದ್ದೇನೆ. ನೀವು ಬೆಳೆಸ್ತಾ ಇರುವಂತಹ ತಳಿ ಯಾವುದದು? ನಾವು ಪಣಿಯೂರು 1 ಅಂತಳಿ, 1980s ನಮ್ಮ ಹತ್ರ ಇತ್ತು, ಅದಾಕೆ ಇತ್ತು ಅವಾಗೆಲ್ಲ. ಆಮೇಲೆ ಕೊಕ್ಕೋ ಎಲ್ಲ ಮಾಡಿದ್ದೆ ನಾನು, ಮತ್ತೆ ಕೊಕ್ಕದ್ದು ಏನೋ ಸ್ವಲ್ಪ ಸಮಸ್ಯೆ ಅಂತ ಕಂಡಿದ್ದು ನಮಗೆ. ಯಾಂತ್ರೀಕರಣ ಮಾಡುವಾಗ ನಮಗೆ ಕೊಕ್ಕೋ ಸ್ವಲ್ಪ ಸಮಸ್ಯೆ ಬರುವ ಇದಿತ್ತು. ಏನು ಸಮಸ್ಯೆ ಕೊಡುತ್ತಾ? ಸಮಸ್ಯೆ ಅಂತ ಹೇಳಿದ್ರೆ ನಾವೀಗ ದೋಟಿಯಲ್ಲಿ ಸ್ಪ್ರೇ ಕೊಡುದು, ಕಾರ್ಬನ್ ಫೈಬರ್ ದೋಟಿ, ಆಮೇಲೆ ಅಡಿಕೆ ತೆಗೆಯುವುದು ಅದರಲ್ಲಿ, ಮತ್ತೆ ತೋಟದ ಒಳಗೆಲ್ಲ ರೋಡ್ ಹೋಗುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಅಂದ್ರೆ ನಮ್ಮ ಏನು ಅಡಿಕೆ ಎಲ್ಲ ಸಿಗ್ತದೆ, ಕಾಳುಮೆಣಸು ಸಿಗ್ತದೆ, ಎಲ್ಲ ವೆಹಿಕಲ್ ಮುಖಾಂತರ ನಮ್ಮಲ್ಲಿಗೆ ಬರುವಂತದ್ದು. ಈಗ ನಾವು ತೋಟಕ್ಕೆ ಏನು ಇನ್ಪುಟ್ ಮಾಡ್ತೇವೆ, ಫರ್ಟಿಲೈಸರ್ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಎಲ್ಲವೂ ಈಗ ಈ ವ್ಯವಸ್ಥೆಗಳೆಲ್ಲ ರೋಡ್ ಎಲ್ಲ ಆದ ಕಾರಣ ಸ್ವಲ್ಪ ಅಂತ ಅಲ್ಲ ತುಂಬಾ ಸುಲಭ ಆಗಿದೆ. ಈಗ ಇದಕ್ಕೆ ಈ ಕೊಕ್ಕೋ ತೊಂದರೆ ಆಗ್ತದೆ ಅಂತ ಹೇಳುವಂತದ್ದ ಅಲ್ಲ, ಕೊಕ್ಕೋದ ತೊಂದರೆ ಅಂತ ಹೇಳಿ ಅಲ್ಲ, ಅದರಲ್ಲಿ 2 ವಿಧ ಇದೆ. ನೀವು ಕೊಕ್ಕೋ ಹಾಕಿದ್ರೆ ಕಾಳು ಮೆಣಸಷ್ಟು ಬರೋದಿಲ್ಲ, ಅಂದ್ರೆ ಆ ಕೊಕ್ಕದ ಲೆವೆಲ್ವರೆಗೆ ಅದು 2 ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ. ಕೊಕ್ಕೋ ಬೆಳೆ ಒಳ್ಳೇದೆ, ನಮ್ಮ ಹತ್ರ ತುಂಬಾ ಇತ್ತು, ಅದರ ಒಟ್ಟಿಗೆ ನಾನು ಸ್ವಲ್ಪ ನಮ್ಮ ಏನು ಕೊಕ್ಕೋ ಇದ್ದ ತೋಟ, ಹಳೆ ತೋಟ ಎಲ್ಲ ಆಗಿತ್ತು, ಅಡಿಕೆ ಮರಸ ಎಲ್ಲ ಕಡಿದು ತೆಗೆದು ಸಾಧಾರಣ ಒಂದು 2,000 ಮರವನ್ನು ನಾನು ಒಂದು 4 ಹಿಂದೆ ಕಡಿದು ತೆಗೆದು ತೆಗೆಯುವಾಗ ಎಲ್ಲ ತೆಗೆದು ಬಿಟ್ಟೆ, ರೋಡ್ ಮಾಡಿದೆ, ಆಮೇಲೆ ಅಲ್ಲಿ ಎತ್ತರ ತಗ್ಗಿದ್ದ ಜಾಗವನ್ನೆಲ್ಲ ಕರೆಕ್ಟ್ ಮಾಡಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ 9 ಫೀಟ್ 9 ಬೇಟಿಗೆ ಅಡಿಕೆ ಸಸಿ ಹಾಕಿ ಈಗ 4 ಆಯಿತು. ಈಗ ನಮಗಿಂದ ತುಂಬಾ ಸಣ್ಣ ಸಸಿಗಳಿರುವಾಗ ಕೃಷಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಈಗ ಮಧ್ಯೆ ರೋಡ್ ಮಾಡಬೇಕಿದ್ರೆ ಈ ಮೊದಲಿಗಿಂತ ನಾವು ಹೆಚ್ಚು ಸಸಿಗಳ ನಡುವೆ ಅಂತರ ಕೊಡಬೇಕಾಗ್ತದೆ? ಅಂತದ್ದೇನಿಲ್ಲ, 9 ಫೀಟಿನ ಒಳಗೂ ವೆಹಿಕಲ್ ಅಂದ್ರೆ ಒಮಿನಿ ಎಲ್ಲ ಹೋಗ್ತದೆ, ಆದ್ರೆ ನಾವು ಮಾತ್ರ ಈಗ ನಮಗೆ ಒಮಿನಿ ಮಾತ್ರ ಹೋದ್ರೆ ಸಾಲದು ಅಂತ ಒಂದು ರೋಡಿಗೆ ನಾವು 11-12 ಫೀಟ್ ಇಟ್ಟಿದೆ. ಏನಂದ್ರೆ ಯಾವುದೇ ವೆಹಿಕಲ್ ಹೋಗುತ್ತೆ, ಸ್ಕೂಟರ್ ಇಂದ ಹಿಡಿದು ದೊಡ್ಡ ಲಾರಿಯವರೆಗೂ ನಮ್ಮ ತೋಟದಲ್ಲಿ ಹೋಗುತ್ತೆ. ಆ ರೋಡ್ ಇಲ್ಲದಿರುವಾಗ ನಮಗೆ ಬಂದಂತ ಸಮಸ್ಯೆಗಳು ನಾವು ಸರಿ ಮಾಡ್ತಾ ತೋಟಕ್ಕೆ ಓಡಾಡಲಿಕ್ಕೆಲ್ಲ ವೆಹಿಕಲ್ ಹೋಗಬೇಕು, ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಸ್ವಲ್ಪ ಸುಲಭ ಆಗಲಿ ಅಂತ ಹಳೆ ತೋಟವನ್ನು ಕಡಿದು ಮಾಡುವಾಗ ನಾವು ಹಾಗೆ ಮಾಡಿದ್ದು. ಏನು ತೊಂದರೆಗಳು ಬಂದಿದ್ವು ನಿಮಗೆ? ನಮಗೆ ಒಂದು ಅಡಿಕೆ ತೋಟದಿಂದ ಬರೋದು ಅಂತೆಲ್ಲ ತಲೆ ಹೊರೆಯಲ್ಲಿ ಬರಬೇಕು. ಅದಕ್ಕೆ ಈಗ ಲೇಬರ್ಸ್ ಕಡಿಮೆ ಇರ್ಬೋದು, ಲೇಬರ್ ಇದ್ದಾಗಲೂ ಆ ಒಂದು ಏನು ಕಷ್ಟ ಅಂದ್ರೆ ತಲೆ ಹೊರೆಯಲ್ಲಿ ಬರೋದಂದ್ರೆ ಲೇಬರ್ಸ್ಗಳಿಗೆ ಸಮೇತ ನಮಗೆ ನೋಡುವ ಕಷ್ಟ, ಅಂದ್ರೆ ನಮ್ದು ಲೆವೆಲ್ ತೋಟ ಅಲ್ಲ, ಎತ್ತರ ತಕ್ಕು, ಅಂದ್ರೆ ತುಂಬಾ ಕಷ್ಟ ಇತ್ತು ಎಲ್ಲ ವಿಷಯದಲ್ಲಿ. ನಮಗೆ ಆವಕ್ಕೂ ಈಗ ಹೋಲಿಸಿದ್ರೆ ತುಂಬಾ ವ್ಯತ್ಯಾಸ, ಬಹಳ ಸುಲಭ. ಆವಾಗ ನಮ್ಮಲ್ಲಿಯ ಪರಿಸ್ಥಿತಿ ಅವತ್ತು ನೋಡಿದ್ರೆ ಇವತ್ತು ನಮಗೆ ಸಾಧಾರಣ 95% ಸುಲಭ ಆಗಿದೆ. ಈಗ ಕೃಷಿಯಲ್ಲಿ ಯಾಂತ್ರೀಕರಣ ಅಂತ ನಾವು ಹೇಳುದಿದ್ರೆ ಮುಖ್ಯವಾಗಿ ಏನೇನು ಯಾಂತ್ರೀಕರಣಗಳನ್ನ ನಾವು ಮಾಡಿದ್ರೆ ಈ ಕೃಷಿ ಸುಲಭ ಮಾಡಬಹುದು ಅಂತ ಹೇಳುವಂತ? ಯಾಂತ್ರೀಕರಣ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳು ಈಗ ಇರುವ ಮಟ್ಟದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ನಾವು ಹೋಗಬೇಕು. ಈಗ ನೀರಾವರಿ ವ್ಯವಸ್ಥೆಯಲ್ಲಿಯೂ ಅಷ್ಟೇ, ನಾವು ಏನು ನೀರನ್ನು ಹಿತಮಿತವಾಗಿ ಬಳಸಬೇಕು ಅಂತ ನಮ್ಮ ಒಂದು ಧ್ಯೇಯ. ಅದರಲ್ಲಿ ನಮ್ಮಲ್ಲಿ ಸುಮಾರು ಬೋರ್ವೆಲ್ಗಳನ್ನು ತೆಗೆದು ನಾವು ಫೈಲ್ ಆದವರು. ಒಂದು ಸ್ವಲ್ಪ ಸಿಗುವಾಗ 1/2 ಇಂಚ್ 1 ಇಂಚ್ ತೆಗೆದು, ಈಗ ಒಂದು 5 ಹಿಂದೆ ನಾನೊಂದು ಕಾಂಕ್ರೀಟ್ ಟ್ಯಾಂಕ್ ಮಾಡಿಸಿದೆ 2 ಲಕ್ಷ ಲೀಟ್ರಿದು ಮನೆ ಅಂಗಳದಲ್ಲಿ. ಅದಕ್ಕೆ ನಮ್ಮ ನೀರಾವರಿಯ ಮೈನ್ ಪಂಪ್ ಒಂದೇ ಇರೋದು, ಸಬ್ಮರ್ಸಿಬಲ್ ಪಂಪನ್ನು ಅದಕ್ಕೆ ಅಳವಡಿಸಿದೆವು. ಆವಾಗ ನಮಗೆ ನೀರೆಲ್ಲ ಕಮ್ಮಿ ಆಗಿ 4 ಕಂಪ್ರೆಸರಲ್ಲಿ ಬಂದು ಬಿದ್ದರೆ ದಿವಸಕ್ಕೆ 18,000-20,000 ಲೀಟರ್ ಬರ್ತಾ ಇತ್ತು. ಸಾಧಾರಣ ಭಾರಿ ಕಷ್ಟ, ಮತ್ತೆ ಅದನ್ನು ಹೋಸ್ ಪೈಪಲ್ಲೆಲ್ಲ ಅಂದರೆ ಬುಡಕ್ಕೆ ಬಿಡೋದು, ಹೋಸ್ ಇರಿಗೇಷನ್ ಮಾಡ್ತಾ ಇದ್ದೆವು. ಆವಾಗ ನಮಗೆ ಭಾರ ಕಷ್ಟ ಇತ್ತು, ನಾನು ಒಂದು ಕಡೆ ಹೋಗಿ ಏನು ಮಳೆ ಕೊಯ್ಲು ಕೃಷಿ ಹೊಂಡ ಅಂತ ಹೇಳ್ತಾರೆ ಅದನ್ನು ಮಾಡ್ತಾ ಇದ್ರು, ಅದನ್ನು ನೋಡಿದೆ. ನಮ್ಮಲ್ಲಿಯೂ ಅಳವಡಿಸಿದೆ, ಎಲ್ಲರೂ ಗುಡ್ಡೆ ತುದಿಯಲ್ಲಿ ಮಾಡ್ತಾರೆ, ನಾವು ನಮ್ಮ ಡೌನ್ ಜಾಗದಲ್ಲಿ ಮಾಡಿದೆವು. ಆವಾಗ ಏನಾಯಿತು ಅಂತ ಹೇಳಿದರೆ, ನಾವು ಏನು ತೋಟದಲ್ಲಿ ಐದಾರು ಕೆರೆಗಳಿವೆ ಅದರಲ್ಲಿ ನೀರು ತೆಗೆಯುವುದನ್ನೆಲ್ಲ ನಿಲ್ಲಿಸಿದೆವು. ಅದು ಸೀಪೇಜ್ ಆಗಿ ನಮ್ಮಲ್ಲಿ ತೋಡು ಕಣಿ ಅಂತ ಹೇಳ್ತೇವೆ ಅದರಲ್ಲಿ ಬರ್ತಾ ಇತ್ತು. ಅದು ಬಂದು ನ್ಯಾಚುರಲಿ ಫ್ಲೋ ಆಗುವಾಗ ನಾವು ಡೌನಲ್ಲಿ 18 ಲಕ್ಷ ಲೀಟರ್ನ ಇದು ಕೃಷಿ ಹೊಂಡ ಮಾಡಿಸಿದೆ. ಅದೊಂದು ಮಳೆ ಕೊಯ್ಲು ಆಗ್ತದೆ. ಆಮೇಲೆ ಇದೆಲ್ಲ ನೀರುಗಳು ಸಾಧಾರಣ ನಮಗೆ ಬಿಡು ನೀರು ಅಂತ ಹೇಳ್ತೇವೆ ನಮ್ಮ ಆಡು ಭಾಷೆಯಲ್ಲಿ, ಹಾಗೆ ಬಂದು ಬೀಳ್ತದೆ. ಅದರ ಒಟ್ಟಿಗೆ ಅದರಿಂದ ಕೆಳಗೆ ನಮಗೆ ತೋಟಕ್ಕೆ ಹಾಕಿದ್ದೆಂದು ಕೆಳಗೆ ಈ ತೋಡಿನೊಳಗೆ ನಾನೊಂದು 4,000 ಲೀಟರ್ನ ಟ್ಯಾಂಕ್ ಮಾಡಿಸಿದೆ. ತೋಡಿನೊಳಗೆ ಅಂಡರ್ಗ್ರೌಂಡ್ ಮಾಡಿಸಿ ಅದರ ಅದು ಆಗಿ ಒಂದು 6 ತಿಂಗಳಲ್ಲೇ ಮಾಡಿಸಿದ್ದೆ ನಾನು. ಅದರಲ್ಲಿ ನಾವು ತೋಟಕ್ಕೆ ಹಾಕಿದ್ದು ಅಥವಾ ಈ ಮನೆಯಲ್ಲಿ ಉಪಯೋಗಿಸಿದ್ದು ಎಲ್ಲ ನೀರುಗಳನ್ನು ಆ ತೋಡಿನ ಸ್ವಲ್ಪ ಒಂದು 600 ಮೀಟರ್ ಹಿಂದೆ ನಮ್ಮ ಮನೆಯಲ್ಲಿ ಉಪಯೋಗಿಸಿದ ನೀರನ್ನು ಆ ಕಣಿಗೆ ಬಿಡ್ತೇವೆ. ಅದು ಎಲ್ಲವೂ ಅಲ್ಲಿ ಶಿಂಕ್ ಆಗಿ ಅಲ್ಲಿ ಬಂದು ಅದಕ್ಕೆ ಸೇರ್ತದೆ, ಅಂದರೆ ಒಂದು ಪ್ಯೂರಿಫಿಕೇಶನ್ ಆಗಿ ಬರ್ತದೆ. ಅದಕ್ಕೆ ನಾವೊಂದು ಪಂಪ್ ಹಾಕಿದ್ದೇವೆ, ಈಗ ಸಿಂಗಲ್ ಫೇಸ್ ಸೆನ್ಸಾರ್ ಮೋಟರ್ ಅಂತ. ಅದರಲ್ಲಿ 4,000 ಲೀಟರ್ ಒಂದು ವಾಟರ್ ಲೆವೆಲ್ ಬರುವಾಗ ಅದು ಪಂಪ್ ಆಗಿ ನಮ್ಮ ಮೈನ್ 18 ಲಕ್ಷ ಲೀಟರ್ನ ನೀರಿಗೆ ಟ್ಯಾಂಕಿಗೆ ಬೀಳ್ತದೆ. ಆಟೋಮೆಟಿಕ್ ಅದು ಆಟೋಮೆಟಿಕ್ ಅಂದ್ರೆ ಅದು ವಾಟರ್ ಲೆವೆಲ್ ಕೆಳಗೆ ಹೋದಾಗ ನಿಲ್ತದೆ. ಅದೇ ಒಂದು ಒಂದು ನಿರ್ದಿಷ್ಟ ಎತ್ತರಕ್ಕೆ ನೀರು ಬಂದಾಗ ನಮ್ಮ ಹೆಚ್ಚಾಗಿ ನಾವು ಮನೆಯ ಟ್ಯಾಂಕಿಗಳೆಲ್ಲ ಉಪಯೋಗಿಸುವಂತ ಸಿಸ್ಟಮೇ ಅದು. ಅದು ಭಾರಿ ಒಳ್ಳೇದಾಗ್ತದೆ. ಅದರಲ್ಲಿ ನಮಗೆ ದಿವಸಕ್ಕೆ ಈಗ ಲಾಸ್ಟಿಗೆ ಮೇಲಿ ಸಮೇತ 5,000 ಲೀಟರ್ ನೀರು ಬರ್ತಾ ಇತ್ತು. ಭಾರಿ ಅನುಕೂಲ ಆಯ್ತು. ಆಮೇಲೆ ನಾವು ಡ್ರಿಪ್ ಮಾಡಿದ್ದೆವು, ನೀರು ಕಮ್ಮಿ ಆಯ್ತು ಅಂತ. ಡ್ರಿಪ್ಪಿಗೂ ನೀರಿಲ್ಲದಿದ್ದಾಗ 15 ದಿವಸಕ್ಕೊಮ್ಮೆ ಹೋಸ್ ಪೈಪ್ ಅಲ್ಲಿ ನಾನು ಆಗ ಬಿಡ್ತಾ ಇದ್ದೆ. ಆಮೇಲೆ ನಾನು ಅದನ್ನು ಚೇಂಜ್ ಮಾಡಿದೆ. ಈಗಿನ ವ್ಯವಸ್ಥೆ 12 mmನ ಲ್ಯಾಟ್ರಲ್ ಪೈಪ್ ಹಾಕಿ ಡ್ರಿಪ್ ಮಾಡಿದ್ದು. 2 ಡ್ರಿಪ್ಪರ್ಸ್ ಕೊಟ್ಟಿದ್ದೆವು 4 ಲೀಟರ್ ಇದು. ಅದನ್ನು ಒಂದು ಡ್ರಿಪ್ಪರ್ಸ್ ಅನ್ನು ಬ್ಲಾಕ್ ಮಾಡಿ, ಅಂದರೆ ಅಲ್ಲಿಗೆ ಬಟನ್ ಹಾಕಿ ಎಂಡ್ ಮಾಡಿ, ಇನ್ನೊಂದು ಡ್ರಿಪ್ಪರ್ಸಿನ ಒಳಗಿನ ವಾಷರ್ ತೆಗೆದು ಅದಕ್ಕೆ 4 mmನ ಲ್ಯಾಟ್ರಲ್ ಪೈಪ್ ಕಪ್ಪಿದ ಲ್ಯಾಟ್ರಲ್ ಪೈಪ್ 4 mm ಅದಕ್ಕೆ ಒಂದು ಸ್ಟಿಕ್ಕು ಸಿಗ್ತದೆ ಕಂಪೆನಿಯಲ್ಲಿಗಳಲ್ಲಿ. ಅದರ ಮೇಲೆ ಒಂದು ಸ್ಪ್ರೇ ಜೆಟ್ ಅಂತ ಬರುತ್ತೆ, ಗಂಟೆಗೆ 35 ಲೀಟರ್ ಅದರಲ್ಲಿ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆದರೆ ನಮಗೆ ಏನು ಉಪಯೋಗ ಅಂತ ಒಂದು ಪ್ರಶ್ನೆ ಉಂಟು. ಅದು ಈ ಕಾಳು ಮೆಣಸಿದ್ದಲ್ಲಿ ನಿಮಗೆ ಡ್ರಿಪ್ಪರ್ಸ್ ಅಷ್ಟು ಯೂಸ್ ಬರೋದಿಲ್ಲ. ಡ್ರಿಪ್ ಇದ್ದ ಸೈಡಲ್ಲಿ ಬಳ್ಳಿ ಇರೋದಿಲ್ಲ, ಒಂದು ಆಪೋಸಿಟ್ ಸೈಡ್ ಇರ್ತದೆ, ಕೆಲವು ಈ ಸದೆ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಈ ಕಾಳು ಮೆಣಸಿನ ಬಳ್ಳಿಗಳು ಅಡಿಕೆ ಬೇರುಗಿನ ಹಾಗೆಲ್ಲ ಬೇರುಗಳು, ಅದು ಮರದ ಸುತ್ತಲೂ ಮೇಲೆ ಇರ್ತದೆ, ಒಂದು 6 ಇಂಚಿನ ಒಳಗೆ ಇರ್ತದೆ. ಈ ಸ್ಪ್ರೇ ಜೆಟ್ ಬಿದ್ದ ಕೂಡಲೇ ನಮ್ಮ ಈ ಕಾಳು ಮೆಣಸಿನ ಬೆಳೆಯಲ್ಲಿ ಒಂದು ಕ್ರಾಂತಿ ಆದಾಗ ಆಯ್ತು ನನಗೆ. ಅಂದರೆ ಅಷ್ಟು ನೀರು ಅದಕ್ಕೆ ಬೇಕಿತ್ತು, ಅದು ಅಷ್ಟು ಒಳ್ಳೆಯದು ಬಂತು ನನಗೆ. ಈಗ ಹಾಗೆ ಆಗಿ ಅದು ಹಾಕಿದ ಮೇಲೆ ನಮಗೆ ಈಗ ಏನು ಅಡಿಕೆಯಿಂದ ಹೆಚ್ಚು ಎಲ್ಲ ಮರಕ್ಕೂ ಹಾಕಿದ್ದೇನೆ. ಕಾಳುಮೆಣಸಿನ ವಿಷಯ ನಾನು ರಬ್ಬರಿಗೂ ಹಾಕಿದವು, ಟೀಕಿನ ತೋಟ ಮಾಡಿ ಅದಕ್ಕೂ ಹಾಕಿದ್ದೇನೆ, ಗೇರು ಮರ ಎಲ್ಲ ಮರಗಳಿಗೂ ಹಾಕಿದ್ದೇನೆ. ಎಲ್ಲದಕ್ಕೂ ಇದೇ ವ್ಯವಸ್ಥೆ, ಸ್ಪ್ರೇ ಜೆಟ್ಟೆ. ಸಾಧಾರಣ ನಮ್ಮಲ್ಲಿ ಅಡಿಕೆ ಮರ, ಕಾಳುಮೆಣಸಿನ ಮತ್ತೆ ಏನು ಗೇರು ಮರ ಎಲ್ಲದಕ್ಕೂ ಹಾಕಿದ್ದೇವೆ. ಹಾಕಿ ಎಲ್ಲ ಮುಗಿದಾದ ಮೇಲೆ ಇನ್ನೂ ಸ್ವಲ್ಪ ತೆಂಗಿನ ತೋಟದ ಸೈಡಲ್ಲಿ ಒಳಗೆ ಎಲ್ಲ ಜಾಗ ಇತ್ತು. ಅಂದರೆ ತೋಟಕ್ಕೆ ನಾವು ಆಗ ಹೇಳಿದಾಗೆ 11-12 ಫೀಟಿನ ರೋಡ್ ಮಾಡಿದ್ದೆವು. ಅದರ ಸೈಡಲ್ಲಿ ದೂರ ದೂರಕ್ಕೆ ಒಂದು ಸಿಮೆಂಟ್ ಕಂಬ 14 ಫೀಟಿದ್ದು ತಂದು 2 ಫೀಟ್ ಮಣ್ಣಿನ ಒಳಗೆ ಹಾಕಿ 12 ಫೀಟ್ ಮೇಲೆ ಬರುವ ಹಾಗೆ ಅದಕ್ಕೂ ನಾವು ಕಾಳುಮೆಣಸು ನೆಟ್ಟು ಇದೇ ರೀತಿ ನೀರಾವರಿ ಮಾಡಿದ್ದೇನೆ. ಓಹೋ, ಈಗ ಸಿಮೆಂಟ್ ಕಂಬಕ್ಕೆ ನೀವು ಕಾಳುಮೆಣಸು ನೆಟ್ಟಿದ್ದೀರಿ ಅಲ್ವಾ? ಹೌದು. ಈ ತರದ್ದು ಹೊಸತ್ತು ಹೇಗೆ ನೀವು ಯೋಚನೆ ಮಾಡಿದ್ರಿ? 2016 ನಮ್ಮಲ್ಲಿ ಒಂದು ಸಿಮೆಂಟ್ ಕಂಬ 20 ಫೀಟಿದು ಅಂಗಳದಲ್ಲಿ ಇತ್ತು. ನಾವು ಕರೆಂಟ್ ಏನೋ ಶಿಫ್ಟ್ ಮಾಡುವಾಗ ಅಲ್ಲೇ ಬಾಕಿ ಆಗಿತ್ತು. ಅದಕ್ಕೆ ವರ್ಕರ್ಸ್ ಸೇರಿ 4 ಬಳ್ಳಿ ನೆಟ್ಟರು. ಅದಕ್ಕೆ ನಾವು ಏನೂ ಹಾಕಲಿಲ್ಲ, ಏನು ಅಂದರೆ ಏನು ಶೇಡ್ ನೆಟ್ಟು ಸುತ್ತದಾಗಲಿ ಯಾವುದೇ ಇದಿಲ್ಲ. ಒಂದೊಂದು ಫೀಟಿಗೆ ಒಂದು ಕಟ್ಟ ಹಾಕ್ತಾ ಹೋದೆವು. ಅದು ಇವತ್ತಿಗೆ ಈಗ ಸಾಧಾರಣ 8 ವರ್ಷ ಆಯಿತು. ಲಾಸ್ಟ್ ಎಲ್ಲ ಅದಕ್ಕಿಂತ ಮೊದಲಿನ ವರ್ಷ ನಾನು ನೋಡಿದ್ದೆ ಎಷ್ಟು ಕೆಜಿ ಹಸಿ ಕಾಳುಮೆಣಸಾಯಿತು ಅಂತ. ಹಣ್ಣಾದ ಮೇಲೆ ಕೊಯ್ಯೋದು ನಾವು. ನನಗೆ ಸಾಧಾರಣ 30 ಕೆಜಿ ಮೇಲೆ ಬಂತು ಅದರಲ್ಲಿ. ಆಮೇಲೆ ಅದು ನಮಗೆ ಎಲ್ಲ ಎಕ್ಸ್ಪೆರಿಮೆಂಟ್ಗೆ ದಾರಿ ಆಯಿತು. ಪ್ರಾಯೋಗಿಕವಾಗಿ ಮಾಡಿದ್ದು ನಾವು ಎಲ್ಲ ಕೃಷಿಯನ್ನು ಅಷ್ಟೇ. ಅದಕ್ಕೆ ನಿಮಗೆ ಒಂದು 2 ಕೈ ಅಗಲ ಮಾಡಿ ಹೀಗೆ ಹಿಡಿದ್ರೆ ಎಷ್ಟು ಅಗಲ ಆಗ್ಬೋದು ಅಷ್ಟು ಅಗಲ ಆಗಿದೆ. ಮೇಲೆ ಟಾಪಿಗೆವರೆಗೆ ಮುಟ್ಟಿದೆ. ಟಾಪಿಗೆ ಹೋದರೆ ಏನಾಗ್ತದೆ ಅಂತಲೂ ಕೇಳ್ತಾರೆ ನನ್ನ ಹತ್ರ. ಅದು ಟಾಪಿಗೆ ಹೋದರೆ ಅಲ್ಲಿ ಮೇಘೆ ಹೋಗುವ ಬೆಳವಣಿಗೆ ನಿಲ್ತದೆ, ಅಡ್ಡ ಬೆಳೀತದೆ ಅದು. ಆ ಕಾನ್ಸೆಪ್ಟ್ ಅಲ್ಲಿ ನೋಡಿದೆ ನಾನು. ಆಮೇಲೆ ನಾವು ನಮ್ಮ ಮನೆಗೆ ಇಳಿಸಿದಂತ ಸಿಮೆಂಟ್ ಪೈಪಿನ ಒಳಗೆ ಕಾಂಕ್ರೀಟ್ ಹಾಕಿದಂತ ಪೋಲ್ಸ್ಗಳಿತ್ತು, ಒಂದು 9 ಫೀಟಿದು. ಅದರಲ್ಲಿ ನಾವು ನಾಲ್ಕು ಇದಕ್ಕೆ ನಾನು 18 ನೆಟ್ಟೆ, ಆವಾಗ ಅದು 7 ಫೀಟ್ ಮೇಲೆ ಇದ್ದದ್ದು. ಈಗ ಅದರಲ್ಲಿ ನನಗೆ 4 ಕಂಬದಲ್ಲಿ ಒಣಗಿ, ಕಳೆದ ವರ್ಷ ಮೊದಲಿನ ವರ್ಷ ನೋಡಿದೆ ಒಣಗಿ ನನಗೆ 1 ಕಂಬದಲ್ಲಿ 5 kg ಆಗಿ ಬಂತು. ಆಮೇಲೆ ನನಗೆ ಇದು ಮತ್ತೊಂದು ಏನು ಪ್ರಯೋಜನ ಆಯಿತು ಅಂತ ಹೇಳಿದ್ರೆ, ಇಂಥದ್ದನ್ನು ಮಾಡಲಿಕ್ಕೆ ನಾವು ಸ್ವಲ್ಪ ಅದರಲ್ಲಿ ನೈಪುಣ್ಯತೆಯನ್ನು ಪಡೆದ್ರೆ, ನಾವು ಯಾವುದೇ ಇದ್ರೂ ಈಗ ಏನು ಮಾಡೋದಿದ್ರು ಆ 4 ಕಂಬಕ್ಕೆ ಪ್ರಯೋಗ ಮಾಡಿಯೇ ಮುಂದೆ ಹೋದದ್ದು. ಈಗ ಹಾಗೆ ಹೋಗಿ ಹೋಗಿ ಈಗ ಒಂದು ಸಾಧಾರಣ ಒಂದು 300 ಆಗಿದೆ, ಈ ವರ್ಷ ಒಂದು 100 ಪೋಲಿಗೆ ಬಂದಿದೆ. ಆಗ್ತಾನೆ ಎಲ್ಲಿ ಜಾಗ ಉಂಟ ಎಲ್ಲಾ ಜಾಗವನ್ನು ಬಿಸಿಲು ಸೆಮಿ ಶೇಡು ಫುಲ್ ಬಿಸಿಲು ಬೀಳೋ ಜಾಗದಲ್ಲಿ ನಾನು ಯಾರಿಗೂ ಹೇಳೋದಿಲ್ಲ, ನಾನು ಮಾಡೋದಿಲ್ಲ. ಅಂಥದ್ದಲ್ಲಿ ಭಾರಿ ಒಳ್ಳೇದು ಬರ್ತದೆ. ಅದರಲ್ಲಿ ಸಿಮೆಂಟ್ ಕಂಬಕ್ಕೆ ಮತ್ತೊಂದು ವಿಷಯ ಇದೆ, ಅದೊಂದು ನಾವೊಂದು ಆಡು ಭಾಷೆಯಲ್ಲಿ ಹೇಳ್ತೇವೆ, ಅದಕ್ಕೆ ಪಾಲುದಾರರು ಇಲ್ಲ ಅಂತ. ಅದು ಹಾಗಂತ ಅಂದ್ರೆ ನೀವು ಏನಾದ್ರ ಬುಡಕ್ಕೆ ನೀರು ಗೊಬ್ಬರ ಕೊಡ್ತೀರಿ ಅದು ಅದಕ್ಕೆ ಮಾತ್ರ, ಅದು ಬೇರೆಯವರು ಬೇರೆ ಬೇರೆ ತಿನ್ನೋದಿಲ್ಲ. ಅದರ ಒಟ್ಟಿಗೆ ಈ ಅಡಿಕೆ ಮರ ಮುರಿಯುವಂತದ್ದು ಈಗ ಅಂತದ್ದು ಇದೆ ನಮ್ಮ ಹತ್ರ, 80 ಮರ ಮುರಿದದಕ್ಕೆ ಈಗ ನಾವು ಫೋಲ್ ಹಾಕಿ ಸಪೋರ್ಟ್ ಕೊಡ್ತಾ ಇದ್ದೇವೆ. ಇದು ಆ ಪ್ರಶ್ನೆ ಇಲ್ಲ, ಪ್ರೂನಿಂಗ್ ಮಾಡೋ ಕೆಲಸ ಇಲ್ಲ. ಒಮ್ಮೆಗೆ ಸ್ವಲ್ಪ ಹೆವಿ ಅಂತ ಕಂಡ್ರು ತುಂಬಾ ಒಳ್ಳೇದಾಗ್ತದೆ. ಈಗ ಸುಮಾರು ಎಷ್ಟು ಕಂಬ ನೆಟ್ಟಿದ್ದೀರಿ? ಇಡೀ ನನ್ನ ಹತ್ರ ಈಗ ಅದೇ 16 ಫಸ್ಟ್ ಕಂಬ, 18 ಮತ್ತೆ 4 ಕಂಬ, ಮತ್ತೆ ವರ್ಷವೂ ನಡ್ತಾನೆ ಇದ್ದೇನೆ. ನಾವು ಎಲ್ಲದಕ್ಕೂ ನೆಟ್ಟಿದ್ದೀವಿ. ಎಷ್ಟು ಕಂಬಕ್ಕೆ ನೆಟ್ಟಿದ್ದೀರಿ ಅಂತ ಹೇಳುವಾಗ ಬೋರ್ವೆಲ್ ತೆಗೆದು ನಾವು ಫೈಲ್ ಆದವರು, ಅದಕ್ಕೆ ಪಂಪ್ ಇಳಿಸುವಾಗ GI ಪೈಪಿಗೂ ಹಾಕಿದ್ದೇನೆ, ಅದರಲ್ಲಿ ಮೆಣಸಾಗ್ತಾ ಉಂಟು. ಅಂದ್ರೆ ಕಂಬ ಅಂತ ಹೇಳಿದ್ರೆ ಇಷ್ಟು ದಪ್ಪ ಬೇಕು ಅಂತ ಏನಿಲ್ಲ, 2 ಪೈಪ್ ಅಲ್ಲಿ ಆಗ್ತಾ ಇದೆ. ನಾವು ಈಗ ಹಾಕ್ತಾ ಇರೋದು ಇಲ್ಲಿ ಮಂಗಳೂರಿನಲ್ಲೇ, ನಮಗೆ ಸಪ್ಲೈ ಕಂಬ ನಾವು ತಗೊಂಡೋಗೋದು. ಅವರು ಫೀಟಿಗೆ ಎಷ್ಟು ಅಂತ ಕೊಡ್ತಾರೆ, ಫ್ರೀ ಡೆಲಿವರಿ ಅನ್ಲೋಡ್ ಮಾಡಿ ಬಿಡ್ತಾರೆ ಅಲ್ಲಿಂದ. ಅದು 4 ಇಂಚ್ ದಪ್ಪ, 4 ಇಂಚ್ ಅಗಲ. ಆಮೇಲೆ ಈಗ ನಾನು 15 ಫೀಟಿಗೆ ಮಾಡಿ ಕೊಡ್ತಾ ಇದ್ದಾರೆ. ಅದರ ಮೇಲೆ ತುದಿಯಲ್ಲಿ ನಾವು ಏನು ಟಿ ಆಗಿ ಅಥವಾ ವೈ ಆಗಿ ಸ್ಪ್ಯಾನರ್ನಾಗೆ ಇರ್ತದೆ, ಹಾಗಿರೋದು ಬೇಕು ಅಂತೇಳಿ ನಾನು ತಗೊಳ್ಳೋದು. ಯಾಕಂದ್ರೆ ಮೇಲೆ ಹೋದ ಮೇಲೆ ಈ ಸಿಮೆಂಟ್ ಕಂಬದಲ್ಲಿ ಜಾರುವುದಿಲ್ಲ, ಜಾರದ ಹಾಗೆ ಒಂದು ನಮಗೆ ಮನೆಗೆ ಸರ್ವಿಸ್ ಕೊಡುವಂತ ವೈರಲ್ಲಿ ಒಂದು ಒಂದು ಕಟ್ಟ ಕೊಡ್ತೇವೆ ಅದಕ್ಕೆ, ಅಂದ್ರೆ ಪರ್ಮನೆಂಟ್, ಅದು ಕುಂಬಾಗುದಿಲ್ಲ ಏನು ಆಗುದಿಲ್ಲ. ಈಗ ಇದನ್ನು ಕೊಯ್ಯುವಂತ ವ್ಯವಸ್ಥೆ ಹೇಗೆ? ಯಾಕಂತ ಹೇಳಿದ್ರೆ ಕೊಯ್ಯುವುದೇ ಒಂದು ಸ್ವಲ್ಪ ಕಷ್ಟದ ವ್ಯವಸ್ಥೆ ನಮ್ಮಲ್ಲಿ. ಈಗ ಕೊಯ್ಯುವುದೇನು ನಮಗೆ ಬೆಳೆಸುವುದು ತುಂಬಾ ಕಷ್ಟ, ಆದ್ರೆ ಅಷ್ಟು ಬೆಳೆಸಿದವನಿಗೆ ಕೊಯ್ಲಿಕ್ಕೆ ಎಲ್ಲಿಯಾದ್ರೂ ಜನ ಸಿಗ್ತಾರೆ. ಈಗ ನಮ್ಮಲ್ಲಿಯೇ ಜನ ಇದ್ದಾರೆ, ನಮ್ಮಲ್ಲಿ ಪರ್ಮನೆಂಟ್ ಲೇಬರ್ಸ್ ಇದ್ದಾರೆ. ಅವರು 4-5 ಕೊಯ್ಯಿಸ್ತೇವೆ ನಾವು. ಅಂದ್ರೆ ಒಂದು ಗರೆಯಲ್ಲಿ ಒಂದಾದ್ರೂ ಕೆಂಪಾಗಬೇಕು ಅಂತದನ್ನು ಕೊಯ್ಲಿಕ್ಕೆ ಶುರು ಮಾಡ್ತೇವೆ, ಮತ್ತೆ ಒಳ್ಳೆ ಹಣ್ಣಾದ ಮೇಲೆ ಕೊಯ್ಯುವುದು. ಹಾಗೆ 4-5 ಕೊಯ್ತೇವೆ, ಚೆನ್ನಾಗಿ ಕೊಯ್ತಾರೆ. ನಮ್ಮ ಸಂಬಂಧ ಒಳ್ಳೇದುಂಟು, ಕೆಲಸದವರು ಮತ್ತೆ ಲೇಬರ್ಸ್ ನಮ್ಮ ಒಳಗೆ ಸಂಬಂಧ ಒಳ್ಳೇದು ಬೇಕು, ನಾವು ಮೇಂಟೈನ್ ಮಾಡಬೇಕು. ಹಾಗಿದ್ರೆ ಆಗ್ತದೆ, ಜನ ಸಿಗೋದಿಲ್ಲ ಅಂತ ನನಗೂ ಇತ್ತು ಮೊದಲು. ಆದ್ರೆ ನಮ್ಮ ಆ ಒಂದು ಹೊಂದಾಣಿಕೆ, ನಮ್ಮವರೇ ಕೊಯ್ದ್ರೆ ಮತ್ತೊಂದು ಪ್ರಯೋಜನ ಇದೆ. ಅಂದ್ರೆ ಅವರಿಗೆ ಅವರೇ ನಾಟಿ ಮಾಡಿದವರು ಅವರೇ, ಹಗ್ಗ ಕಟ್ಟಿದವರು ಅವರೇ, ಅದಕ್ಕೆ ನೀರಿನ ವ್ಯವಸ್ಥೆಗೆ ಮಾಡಿದವರು ಅವರೇ. ಅದರಲ್ಲಿ ಬರುವಾಗ ಅವರಿಗೆ ನಾವು KG ಲೆಕ್ಕದಲ್ಲಿ ಕೊಡುವ ಕಾರಣ ಅವರಿಗೆ ಒಳ್ಳೆ ಸಂಬಳ ಸಿಗ್ತದೆ. ಅವರು ಕೊಯ್ಯುವಾಗಲೂ ಜಾಗ್ರತೆಯಲ್ಲಿ ಕೊಯ್ತಾರೆ. ಅನಂತರ ನೆಕ್ಸ್ಟ್ ಇಯರಿಗೂ ಅವರಿಗೆ ಬೇಕದು. ಸರಿ, ಈಗ ಎತ್ತರ ನೀವು ಹೇಳಿದ್ರೆ 15 ಫೀಟ್ ಎತ್ತರದವರೆಗೆ ಅಂತ, ಆಗ ಕೊಯ್ಲಿಕ್ಕೆ ಕಷ್ಟ ಆಗುದಿಲ್ಲ ನಿಮಗೆ? 15 ಫೀಟ್ ಅಂದ್ರೆ ನಮ್ದು 2 ಫೀಟ್ ಮಣ್ಣಿನೊಳಗೆ ಹೋಗಿರ್ತದೆ, 13 ಫೀಟ್ ಅದಕ್ಕೆ ನಿಮಗೆ ಬೇಕಾದ ನಮ್ನೆ ಏಣಿ ಎಲ್ಲ ಇರ್ತದೆ. ಏನು ಕಷ್ಟ ಅಲ್ಲ, ಯಾರು ಅನ್ಸ್ಕಿಲ್ಡ್ ಕುಯ್ಯೋದು. ಅದೀಗ ಸ್ಕಿಲ್ಡ್ ಅಂದ್ರೆ ಮರದಲ್ಲಿ ಆದ್ರೆ ಸ್ಕಿಲ್ಡ್ ಬೇಕು, ಮೇಲೆ ಮೇಲೆ ಹೋಗ್ತದೆ ತುಂಬಾ ಎತ್ತರಕ್ಕೆ. ನಮ್ಮ ರಬ್ಬರ್ ತೋಟದಲ್ಲಿ ಹಾಗಲ್ಲ, ಅದು ತುದಿ ತುದಿಗೆ ಹೋಗ್ತಾ ಉಂಟು. ನಮಗೆ ಬೇರೆ ಊರಿಂದ ಕಾರ್ಮಿಕರು ಬರ್ತಾರೆ, ಅದನ್ನು ಒಂದೇ ಸಲ ಕೊಯ್ಯಿಸು. ಅಂದ್ರೆ ಅದು ತುದಿ ತುದಿಯಲ್ಲಿ ಎಲ್ಲರೂ ಹತ್ತುವಾಗಿಲ್ಲ, ಸ್ವಲ್ಪ ಎಕ್ಸ್ಪರ್ಟ್ ಎಕ್ಸ್ಪೀರಿಯನ್ಸ್ ವ್ಯಕ್ತಿಗಳು ಬೇಕಾಗ್ತಾರೆ. ನೀವು ರಬ್ಬರ್ ತೋಟಕ್ಕೂ ಕೂಡ ಇದನ್ನು ಹಾಕಿದ್ದೀರಿ? ಹಾ, ರಬ್ಬರ್ನ ತುದಿ ತುದಿಯವರೆಗೂ ಹೋಗಿದೆ. ಈಗ 2015 ಹಾಕಿದ್ದೇನೆ. ನನ್ನ ಹತ್ರ ಒಂದು 600 ರಬ್ಬರ್ ಮರ ಇದೆ. ಕೆಲವು ಮರದಲ್ಲಿ ನನಗೆ ಆಶ್ಚರ್ಯ ಆಗ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. 5-6 kg ಬರ್ತದೆ. ಅದಕ್ಕೆ ಎಲ್ಲದಕ್ಕೂ ನೀರಾವರಿ ವ್ಯವಸ್ಥೆ ಮುಖ್ಯ. ನಾನು ಕಾಳುಮೆಣಸಿನ ವಿಷಯ ಹೇಳುವಾಗ ನಾನು ನೀರಾವರಿ ವ್ಯವಸ್ಥೆಯನ್ನು ಹೇಳಬೇಕು. ನಾವು ಈ ಸಲ ಆಗಸ್ಟ್ ಅಲ್ಲಿ ಕೊಟ್ಟಿದ್ದೇವೆ. ಕಾಳುಮೆಣಸಿಗೆ ಯಾವಾಗ ರೋಗದ ಬಗ್ಗೆ ಹೇಳೋದಿದ್ರೆ ಅದಕ್ಕೆ ಫುಡ್ ಸರಿಯಾಗಿ ಕೊಡಬೇಕು. ನಾವು ವರ್ಷ 2 ಕೆಮಿಕಲ್ ಫರ್ಟಿಲೈಸರು, ಒಮ್ಮೆ ನ್ಯೂಟ್ರೆಂಟು, ಆಮೇಲೆ 2 ಸಾವಯವ ಗೊಬ್ಬರ, ಆಮೇಲೆ 2 ಬೋರ್ಡ್ ಸ್ಪ್ರೇ. ಬೇರೆ ಯಾವುದೇ ನಾನು ಪಾಲಿಯರ್ ಸ್ಪ್ರೇ ಮಾಡ್ತಾ ಇಲ್ಲ. ಹಾಗಂತೇಳಿ ಲಾಸ್ಟ್ ಇಯರ್ ಒಂದು 10 ಸ್ಪ್ರೇ ಕೊಟ್ಟೆ, ನ್ಯೂಟ್ರೆಂಟು ಇದೆಲ್ಲ ಇದ್ದದ್ದು 19. ನಮಗೆ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ, ಕೊಡದಲ್ಲಿಯೂ. ಆದ ಕಾರಣ ಹೆಲ್ದಿ ಆಗಿದ್ರೆ ರೋಗ ಬರುವುದು ಕಮ್ಮಿ. ಅದರೊಟ್ಟಿಗೆ ನೀರಿನ ವ್ಯವಸ್ಥೆ ಹೇಳ್ತಾ ಇದ್ದೆ. ಅದೇನಂತ ಹೇಳಿದ್ರೆ, 8 ಮಳೆ ಬಾರದಿದ್ರೆ ಭೂಮಿಯಲ್ಲಿ ನೀರ ಫಸೆ ಇರ್ಬೋದು, ನೀವು ನೀರು ಕೊಟ್ಟರೆ ಬಳ್ಳಿ ಅರಿಶಿನ ಆಗುವುದಿಲ್ಲ, ಕಾಳು ಸಣದಾಗುವುದಿಲ್ಲ. ನಾವು ವರ್ಷದ 12 ನೀರಾವರಿ ವ್ಯವಸ್ಥೆಗೆ ರೆಡಿಯಾಗಿದ್ದೇವೆ. ಈ ವರ್ಷ ಆಗಸ್ಟಲ್ಲಿ ಮಳೆ ಬಾರದ ಕಾರಣ ಆಗಸ್ಟಲ್ಲಿ ನೀರು ಕೊಟ್ಟಿದ್ದೇವೆ, ಮತ್ತೆ ನವೆಂಬರಲ್ಲಿಯೂ ಕೊಟ್ಟಿದ್ದೇವೆ. ಮಳೆ ಬಿಟ್ಟು ಒಂದು ವಾರ ಕಳೆದ ಕೂಡಲೇ ನಾವು ಅರ್ಧ ಗಂಟೆ ಆದರೂ ಕೊಡ್ತೇವೆ. ಇಷ್ಟು ವರ್ಷದಲ್ಲಿ ನಿಮಗೆ ರೋಗ ಬಾಧೆ ಕಂಡು ಇಡೀ ಹೋದದ್ದು ಅಂತದ್ದೇನು? ಅದು ತುಂಬಾ ಕತೆ ಇದೆ. ಅದು ನಮಗೆ ತುಂಬಾ ಕಿಂಟಾಲ್ ಆಗ್ತಾ ಇದ್ದದ್ದು ಕೇವಲ 50 ಕಿಲಕ್ಕೂ ಬಂದಿತ್ತು. ನಾವು 80ರಂದೇ ಬೆಳೀತಾ ಇದ್ದೇವೆ, ಸ್ವಲ್ಪ ಸ್ವಲ್ಪ 8 ಕಿಂಟಾಲ್ ಆಯ್ತು, 2 ಆಯ್ತು, 4 ಆಯ್ತು, 6 ಆಯ್ತು, 8 ಆಯ್ತು. ಒಂದು ದಿವಸ ನೋಡುವಾಗ ಇಡೀ ತೋಟವೇ ಅರಿಶಿನ ಆಗಿದೆ. ಆವಾಗ ನಾವು ಈ ಸೋತದ್ದರಿಂದ ಪಾಠ ಕಲ್ತುಕೊಂಡೆ ನಾನು. ಈಗ ಒಮ್ಮೆ ಸೋತ್ರೆ ನಾವು ಯಾಕೆ ಸೋತೇವಂತ ಒಮ್ಮೆ ಕಲಿಬೇಕಾಗ್ತದೆ. ಹಾಗೆ ಕಲ್ತ ಮೇಲೆ ಇವತ್ತು ಆ ಬಳ್ಳಿಯನ್ನು ನಾವು ದಿವಸಗಳು ನೋಡ್ತೇವೆ. ನೋಡುವಾಗ ಒಂದು ಎಲೆಗೆ ಏನಾದರೂ ಗೊತ್ತಾಗ್ತದೆ, ಒಂದು ಅದರ ಶೇಪಲ್ಲಿ ಅಥವಾ ಅದರ ಸ್ವಲ್ಪ ಬೆಂಡಾಗಿದೆ ಕೂಡಲೇ ನಮಗೆ ಇದು ಇಂಥದ್ದು ಅಂತ ನನಗೀಗ ಗೊತ್ತಾಗ್ತದೆ. ಯಾಕಂದರೆ ನಮಗೆ ಕಾಳು ಮೆಣಸು ಬೆಳೆಯುವುದಿದ್ರೆ ನಾವು ಒಬ್ಸರ್ವೇಷನ್ ಬೇಕೇ ಬೇಕು. ಒಂದು ದಿವಸಕ್ಕೆ ಒಮ್ಮೆ ಹೋಗಬೇಕು ಅಥವಾ 2 ದಿವಸಕ್ಕೊಮ್ಮೆ ಆದರೂ, ಬೇಸಿಗೆ ಮಳೆಗಾಲ ಯಾವಾಗಲೂ ನೋಡ್ತಾ ಇರಬೇಕು. ಹಾಗೆ ನೋಡಿ ಕೂಡಲೇ ಇದು ಇಂಥದ್ದು, ಇದೇನು ಆಗ್ಲಿಕ್ಕೆ ಇಲ್ಲ ಅಂತೇಳಿ ಬಿಡುವ ಮಾತೇ ಇಲ್ಲ. ಸರಿ, ಅದಕ್ಕೆ ಬೇಕಾದ್ದನ್ನು ನಾವು ಮಾಡ್ತೇವೆ. ಈಗ ನೀವು ಕಾಳುಮೆಣಸು ಬೆಳೀತಾ ಇದ್ರಿ, ಮೊದಲಿಂದಲೂ ಕೂಡ ನಿಮ್ಮದು ಅಡಿಕೆ ತೋಟ ಇರುವಂತಹದ್ದೇ. ಈ ಅಡಿಕೆ ತೋಟದಲ್ಲಿ ಏನಾದರೂ ಹೊಸತ್ತಾಗಿ ಯಾಂತ್ರೀಕರಣ ಮಾಡಿ ಅದನ್ನು ಕೆಲಸ ಕಮ್ಮಿ ಮಾಡುವ ವ್ಯವಸ್ಥೆ ಏನು ಮಾಡಿದ್ದೀರಿ? ನಾವೀಗ ಅಡಿಕೆ ತೆಗಿಲಿಕ್ಕೆ ಮರ ಹತ್ತಬೇಕಿತ್ತು. ನಮ್ಮಲ್ಲಿ ಪ್ರತಿ ಮರದಲ್ಲಿಯೂ ಕಾಳುಮೆಣಸಿನ ಬಳ್ಳಿ ಇದೆ. ಅದಕ್ಕೆ ಇಬ್ಬರು ಅಡಿಕೆ ತೆಗಿಲಿಕ್ಕೆ ಬಂದರೆ 2 ಜನ ಏಣಿ ಕೊಡಲಿಕ್ಕೆ ಅಂತ ಬೇಕು. ಅವ ಇಳಿಯುವಲ್ಲಿವರೆಗೆ ಇವು ಕಾಯಬೇಕು, ಇಳಿದ ಮೇಲೆ ಮತ್ತೊಂದಕ್ಕಿಟ್ಟು ಅಷ್ಟೋವರೆಗೆ 10 ಅವರು ಕಾಯಬೇಕು. 10 ಅವರು ಅಂದರೆ ಸ್ಪ್ರೇ ಕೊಡುವವರು ಹಾಗೆ ಅಡಿಕೆ ತೆಗೆಯುವರು ಹಾಗೆ. ಇದು ಈಗ ಫೈಬರ್ ದೋಟಿಗಳೆಲ್ಲ ಬಂದಿವೆ. ನಾನು ಒಂದು ಫೈಬರ್ ದೋಟಿ ತಗೊಂಡಿದ್ದೇನೆ. ನಮ್ಮಲ್ಲಿ ಅದಕ್ಕೆ ಸ್ಕಿಲ್ಡ್ ಲೇಬರ್ ಇಲ್ಲ ಇತ್ತು. ಈಗ ಪಿಂಗಾರ ಹೆಪಿಯೋ ಅಂತ ಇದೆ ವಿಟ್ಲದಲ್ಲಿ, ಈಗ ಅವರು 2 ವರ್ಷದಿಂದ ನನ್ನಲ್ಲಿ ತೆಗಿತಾ ಇದ್ದಾರೆ. ನನಗೆ ಅಡಿಕೆ ಕೊಯ್ಯುವುದು ಮತ್ತೆ ಸ್ಪ್ರೇ ಕೊಡೋದು ಬಹಳ ವಿಶೇಷ. ಅಂದರೆ ಅದರಲ್ಲಿ ನಿಮಗೆ ಯಾವುದೇ ಏನು ಬೋರ್ಡ ಕೊಡ್ತೇವೆ ಅದು ಎಲ್ಲಿಯೂ ಬೋರ್ಡ ಕೊಟ್ಟಿದ್ದೇವೆ ಅಂತ ನೆಲ ನೋಡುವಾಗ ಗೊತ್ತಾಗೋದಿಲ್ಲ. ಅಂದರೆ ಮಿಸ್ಟ್ ಸ್ಪ್ರೇ ಕೊಡ್ತಾರೆ, ಅಡಿಕೆ ಗೊನೆಯ ಹತ್ತಿರದಿಂದ ಹೋಗಿ ಸ್ಪ್ರೇ ಕೊಡ್ತಾರೆ. ಆವಾಗ ನಿಮಗೆ 60% ಔಷಧಿಯೂ ಕಮ್ಮಿ ಆಗ್ತದೆ. ಆಮೇಲೆ ಯಾವುದೇ ಮರ ಅದು ಎತ್ತರ ತಗ್ಗು ಅಂತ ಹೇಳುವ ಪ್ರಶ್ನೆ ಬರಲಿಲ್ಲ. ಅಲ್ಲಿವರೆಗೆ ಹೋಗ್ತದ ಗಾಳಿಯಲ್ಲಿ ಸ್ಪ್ರೆಡ್ ಆಗೋದು ಯಾವುದೂ ಇಲ್ಲ. ಅತ್ಯಂತ ಒಂದು ಸುಲಭ ಅದು. ಅದರ ಒಟ್ಟಿಗೆ ಅಡಿಕೆ ಕೊಯ್ಯುವಾಗ ನಮಗೆ ಹಾಗೆಯೇ ಏನು ಲೇಬರ್ ಹತ್ತಿ ಕೊಯ್ಯುವಾಗ ನಮಗೆ ಕಾಳುಮೆಣಸು 1 ಕ್ವಿಂಟಾಲಿಗೆವರೆಗೆ ಎಳುತ್ತು ಹಸಿಯಲ್ಲಿ ಹೋಗ್ತಾ ಇತ್ತು, ಅಥವಾ ಒಂದು ಸೈಡಿನ ಕಾಳುಮೆಣಸಿನ ಬಳ್ಳಿ ಹೋಗ್ತಾ ಇತ್ತು. ಈಗ 2 ವರ್ಷದಿಂದ ನಾನು ಅವರ ಹತ್ರ ತೆಗೆಸಿದ್ದೇನೆ, ಅವರಿಗೆ ಒಂದು ದೋಟಿಯಲ್ಲಿ ನಮಗೆ ಈ ವರ್ಷ ಈಗ 4 ಕೊಯ್ಲಾಯಿತು. 1 ಕೊಯ್ಲಲ್ಲಿ ಒಂದು 10-12 ಕಿಲೋದಿಂದ ಹೆಚ್ಚು ಹೋಗಲಿಲ್ಲ. ಅದು ಅಡಿಕೆ ತುದಿ ತುದಿಗೆ ಬಿದ್ದು ಬಳ್ಳಿಗೆ ಇಲ್ಲಿಯೂ ಡ್ಯಾಮೇಜ್ ಆಗಿಲ್ಲ. ಎಲ್ಲರೂ ಕೇಳುವಂಥ ಪ್ರಶ್ನೆ, ಆದರೆ ಇದು ಈ ವಿಷಯ ಇದೆ ಅಲ್ಲ, ಅದು ನಮಗೆ ಭಾರಿ ಖುಷಿ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೇನೆ, ಎಷ್ಟೋ ಜನ ಅದರ ನಮ್ಮಲ್ಲಿ ಬಂದು ನೋಡಿದ್ದಾರೆ, ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ನನಗೆ ಖರ್ಚಿನ ವಿಷಯದಲ್ಲಿ 18-20 ಸಾವಿರ ಆಗ್ತಾ ಇದ್ದದ್ದು ಈ ಲೇಬರ್ದು ಮತ್ತು ತೆಗೆದಲ್ಲ 8 ಸಾವಿರಕ್ಕೆ ಬಂತು. ನನ್ನ ಈ ಕೃಷಿ ಜೀವನದಲ್ಲಿ ಅಡಿಕೆ ತೆಗೆಯುವುದು ಸ್ಪ್ರೇ ಕೊಡುವುದು ಸುಲಭ ಅಂತದ್ದು ಈ ಫೈಬರ್ ದೌಟಿ ಬಂದ ಮೇಲೆ. ಸರಿ, ಆಮೇಲೆ ನಾವು ತೋಟಕ್ಕೆಲ್ಲ ವೆಹಿಕಲ್ ಹೋಗೋ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಒಂದು ನಾವು ಈ ಕಾಳುಮೆಣಸಿಗೆಲ್ಲ ನಾವೇ ಸ್ಪ್ರೇ ಕೊಡೋದು ನಮ್ಮ ಲೇಬರ್ಸ್ ನೆಲದಿಂದ, ಅದರ ವ್ಯವಸ್ಥೆಯನ್ನು ಹಾಗೆ ನಾವು ಸೆಂಟ್ರಲೈಸ್ ಮಾಡಿದ್ದೇವೆ. ಮನೆಯಿಂದಲೇ ಮೋಟರ್ ಎಲ್ಲ ಇರೋದು ಮನೆಯಲ್ಲಿ, ಔಷಧಿ ತರಿಸೋದು ಮನೆಯಲ್ಲಿ. ಅಂದರೆ ನಮಗೆ ನೀರಾವರಿ ವ್ಯವಸ್ಥೆ ಎಲ್ಲದಕ್ಕೂ ಸುಲಭ ಆಗ್ತದೆ. ಅದು ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ನಾವು 16 mmನ ಇದು ಪೈಪ್ ಇದು ಹಾಕಿದ್ದೇವೆ. ಅದರ ಮೇಲೆ ತುದಿಗೆ ಮತ್ತೆ 8 mm ಇದು ಹಾಕಿ ಬಿಡುವಂತಹದ್ದು. ಅಲ್ಲಿ ಒಂದು ಮೊಬೈಲ್ ಕೊಡ್ತೇವೆ, ಇಲ್ಲಿ ಒಂದು ಮೊಬೈಲ್ ಇರ್ತದೆ. ಯಾಕಂದ್ರೆ ಅಲ್ಲಿ ಅದು ಪವರ್ ಸಾಕ ಅಂತ ನೋಡ್ಲಿಕ್ಕೆ ಅತ್ಯಂತ ಸುಲಭ. ನಿಮಗೆ ಈಗ ತೋಟಕ್ಕೆ ನಾವು ಮೊದಲು ಬಿದ್ದಿರುವ ಹಾಗೆ ಇತ್ತು, ಅವರು ಸಂಸ್ಥೆಯವರು ಬಂದರೆ ಅವ್ರದ್ದೇ ತರ್ತಾರೆ. ಆದರೆ ನಮ್ಮ ಮನೆಯಿಂದಲೇ ಮಾಡಿದರೆ ಅದು ಸಹ ತುಂಬ ಸುಲಭ. ಈ ಕೆಲವು ಕೃಷಿಯ ವಿಷಯಗಳನ್ನು ನಾವು ಈಗ ಹೊಸ ಇದಕ್ಕೆ ಹೋದರೆ ನಮಗೆ ಕೃಷಿ ಸ್ವಲ್ಪ ಸುಲಭ ಅಂತ ಆಗ್ತದೆ. ಹಾಗೆ ಔಷಧಿ ಬಿಡುವಂತ ಈ ಇದಕ್ಕೆ ಬಿಡುವಂತ ವ್ಯವಸ್ಥೆ ನೀವು ಮನೆಯಿಂದಲೇ ಮಾಡಿ? ಮನೆಯಿಂದಲೇ, ಅದು ತೋಟಕ್ಕೂ ಮಾಡಿದ್ದೆವು. ಆದರೆ ಈಗ ಸಂಸ್ಥೆಯವರು ಬಂದು ಬಿಡುವ ಕಾರಣ ಅವ್ರದ್ದೇ ವ್ಯವಸ್ಥೆ ಇದೆ. ಅವರು ಸಹ ನಮ್ಮ ಮನೆಯಲ್ಲಿ ಇಟ್ಟೇ ಬಿಡುದು. ಅವರ ಮೋಟ್ರನ್ನು ನಮ್ಮ ಮನೆಯಲ್ಲೇ ಇಟ್ಟು ಅವರ ಹತ್ರ ಸ್ವಲ್ಪ ಕೇಬಲ್ ಏನಾದ್ರು ಕಮ್ಮಿ ಆದರೆ ನಮ್ಮಲ್ಲಿ ಆಲ್ರೆಡಿ ಇದೆ, ಅದನ್ನು ಯೂಸ್ ಮಾಡಿಕೊಳ್ತಾರೆ. ಇದರಿಂದ ಸಮಯದ ಉಳಿತಾಯ ಕೂಡ ಆಗುವಂಥದ್ದು? ಖಂಡಿತ ಸಮಯದ ಉಳಿತಾಯ. ಆಮೇಲೆ ಈ ಅವರು ಥೀಮ್ ಬಂದರೆ ಅವರು ಬರುವ ಮೊದಲೇ ಹೇಳ್ತಾರೆ. ಅವ ನಾವು ಇಲ್ಲಿ ಏನು ಹೆಚ್ಚಿನ ಕಡೆಯಲ್ಲಿ ಏನಾಗ್ತದೆ ಅಂದರೆ ಲೇಬರ್ ಅವೈಲೇಬಲ್ ಇರೋದಿಲ್ಲ. ಹೇಳಿದ ದಿವಸಕ್ಕೆ ಅವರಿಗೆ ಬರುವುದಿಲ್ಲ ಅಂತಲ್ಲ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ನಾನಾ ಸಮಸ್ಯೆಗಳಿರ್ತದೆ, ಅದೇ ಹೋದಲ್ಲೇ. ಇವರು ಹಾಗೆ ಅಲ್ಲ, ಇವ್ರ ಹತ್ರ 5-6 ಟೀಮ್ ಇದೆ, ಈಗ ಹೆಚ್ಚು ಮಾಡ್ತಾ ಇದ್ದಾರೆ. ಮುಂಚಿನ ದಿವಸ ಹೇಳ್ತಾರೆ, ಅವರು 9 ಜನ ಬರ್ತಾರೆ, ಅವ್ರ ಹತ್ರ ಒಬ್ಬರು ಮ್ಯಾನೇಜರು ಲೆಕ್ಕ ಮಾಡಲಿಕ್ಕೆ, ಅದು ಮರ ಲೆಕ್ಕ, ಅಡಿಕೆ ತೆಗೆಯೋದು ಗೊನೆ ಲೆಕ್ಕ, ಎಲ್ಲ ಕರೆಕ್ಟ್. ನಾವು ಊಟ ಕಾಪಿ ವ್ಯವಸ್ಥೆ ನಾವು ಮಾಡಿದರೆ ಆಯಿತು. ಮತ್ತೆ ಔಷಧಿ ಮಾಡುವಾಗ ನಮಗೆ ಬೇಕಾದ ಔಷಧಿಯನ್ನು ನಮ್ಮ ಒಬ್ಬ ಲೇಬರು ಮಾಡಿಕೊಟ್ಟದನ್ನು ಅವ್ರು ಸ್ಪ್ರೇ ಮಾಡ್ತಾರೆ. ಅದು ಸರಿ. ಇನ್ನೊಂದು ವಿಚಾರ, ನಾನು ಈಗ ಆಟೋಮೇಷನ್ ಅಂತ ಮಾಡಿದ್ದೀನಿ, ಸ್ವಯಂಚಾಲಿತ ನೀರಾವರಿ ಪದ್ಧತಿ ಅಂತ. ಹೇಗೆ ಅದು? ಅದು ಹೇಗೆ ಅಂತ ಅಂದ್ರೆ, ಅದು ಬಾಲ್ ವಾಲ್ ಗೇಟ್ ವಾಲ್ ಅಂತ ಹೇಳ್ತಾ ಇದ್ದೇವೆ, ಅಲ್ಲಿಗೆ ಸೊಲನೈಡ್ ವಾಲ್ ಅಂತ ಫಿಕ್ಸ್ ಮಾಡೋದು. ನಮ್ದು ನೀರಾವರಿ ವ್ಯವಸ್ಥೆ ಎಲ್ಲ ಮೊದಲೇ ಎಲ್ಲ ರೆಡಿಯಾಗಿದೆ, ಮೊದಲಿಂದ ಇದೆ. ಈ ವರ್ಷ ನಾವು ಅಂತ ಆ ಬಾಲ್ ವಾಲ್ ಅನ್ನು ತೆಗೆದು ಅಲ್ಲಿಗೆ ಸೊಲನೈಡ್ ವಾಲ್, ಅದಕ್ಕೆ ಮತ್ತೆ ಮೊಬೈಲ್ ಆ್ಯಪ್ ಅಲ್ಲಿ ವರ್ಕ್ ಆಗುವಂಥದ್ದು. ಅದಕ್ಕೆ ಈ ವಾಲ್ಗಳು ಒಂದು ಸೈಡಲ್ಲಿ ಎಲ್ಲ ಒಟ್ಟಿಗೆ ಇದ್ರೆ ವೈರ್ಲೆಸ್ ಮಾಡ್ಲಿಕ್ಕೆ ಆಗ್ತದೆ. ನಾವು ವೈರ್ಲೆಸ್ ಮಾಡಿದ್ದೇವೆ, ಒಂದು ಸೈಡಿಂದ 6, ಒಂದು ಸೈಡಲ್ಲಿ 2 ಇದೆ. ನಮಗೆ ನೀರಾವರಿ ಈಗ ನಾನು ಇಲ್ಲಿಂದಲೇ ನಿಮ್ಮ ಸ್ಟುಡಿಯೋದಿಂದಲೇ ಕೂತ್ಕೊಂಡು ಮೊಬೈಲಲ್ಲಿ ನಮ್ಮ ಎಲ್ಲಿಗೆ ಬೇಕಿದ್ರೂ ನೀರು ಚಾಲನೆ ಮಾಡಬಹುದು. ಅದರಷ್ಟಾಗಿ ಅದು ವಾಲ್ಗಳನ್ನು ಅದೇ ಓಪನ್ ಮಾಡಿಕೊಳ್ತದೆ. ವಾಲ್ಗೊಂದು ಸಹ ನಾವು ಹೋಗ್ಬೇಕಂತಿಲ್ಲ. ಇದನ್ನು ನಮ್ಮ ನಾಗಾಲ್ಯಾಂಡ್ನ ಮಿನಿಸ್ಟ್ರಿ ಅವರು ಬಂದಿದ್ರು ನಮ್ಮಲ್ಲಿಗೆ, ಸಿಪಿಸಿ ಅವರ ಮುಖದ ಅವರು ಇರುವಾಗ ಅದು ಆನ್ ಆದ್ದು. ಅವ್ರಿಗೆ ಭಾರಿ ಖುಷಿ ಆಯ್ತು ನಮ್ಮ ತೋಟಕ್ಕೆ. ಈ ವ್ಯವಸ್ಥೆ ಅಂತೂ ಮುಂದಕ್ಕೆ ಎಲ್ಲರಿಗೂ ಬೇಕಾಗ್ತದೆ. ಅಂತೂ ನನಗೆ ಸೀನಿಯರ್ ಸಿಟಿಸನ್ಗೆ ಅಂತೂ ಅತಿ ಅಗತ್ಯ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಮೊಬೈಲಲ್ಲೇ ಕಾಣ್ತದೆ ಎಲ್ಲಿಗೆ ನೀರು ಹೋಗ್ತಾ ಇದೆ, ಇನ್ನೆಷ್ಟು ಟೈಮ್ ಇದೆ. ಆಮೇಲೆ ಒಂದು ವಾಲ್ಗೆ ಇವತ್ತು ಬಿಡು ಬೇಡ, 2 ದಿವಸ ಬಿಟ್ಟು ಸಾಕು, ಅದು ಆಗುತ್ತೆ. ದಿವಸಕ್ಕೆ ನಾವು 1 ಗಂಟೆ ನೀರು ಬಿಡ್ತಾ ಇದ್ದೇವೆ, ಅದನ್ನು ಈಗ 2 ಪಾರ್ಟ್ ಮಾಡಿದ್ದೇವೆ. ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆಗೆ ಒಮ್ಮೆ ಮುಗೀತದೆ, ವಾಪಸ್ ಸಾಯಂಕಾಲ 5 ಗಂಟೆಯಿಂದ 9 ಗಂಟೆ. ಅಂದ್ರೆ ಬಿಸಿಲು ಇಲ್ಲದೆ ಇರುವಾಗಲೂ ಯಾವುದೇ ಚಿಂತೆ ಇಲ್ಲ, ಇಲ್ಲದೆ ರಾತ್ರಿ ವಾಲ್ ತೀರಿಸಲಿಕ್ಕೆ ಯಾರು ಹೋಗೋದು? ಒಳ್ಳೆ ವ್ಯವಸ್ಥೆ ಆಗಿದೆ. ಈಗ ಇದರ ಜೊತೆ ನೀವು ವಿದ್ಯುತ್ ಶಕ್ತಿಯಲ್ಲಿ ಕೂಡ ಸ್ವಾವಲಂಬನೆಯ ಕಡೆಗೆ ನೀವು ಹೋಗಿದ್ದೀರಿ, ಇದು ಹೇಗೆ? ಇದು ಅದು ನನ್ನ ಸಣ್ಣ ಪ್ರಾಯದ ಕನಸು. ಅದು ವಿದ್ಯುತ್ ಶಕ್ತಿ ನಮಗೆ ಇತ್ತು, KB ಕರೆಂಟ್ ಎಲ್ಲ ಬರ್ತಾ ಇತ್ತು. ನಮ್ಮಲ್ಲಿ ಮೇಲೆ ಗುಡ್ಡದಲ್ಲಿ ಹರಿಯುವ ನೀರಿದೆ, ಅದಕ್ಕೆ ನಾವು ಮೊದಲೊಂದು ಕೆರೆಯೂ ಇತ್ತಲ್ಲಿ. ಮೊದಲಿನ ಕ್ರಮದಲ್ಲಿ ತೋಟಕ್ಕೆ ನೀರು ಬಿಟ್ಟು ಏನು ಅಡಿಕೆ ಮರದ ಹಾಳೆ ಚಿಲ್ಲಿ ಮಾಡಿ ಚೇಪು ಅಂತ ವ್ಯವಸ್ಥೆಯಲ್ಲಿ ಇತ್ತು. ಅದು ಹಾಗೆ ಐಡಲ್ ಆಗಿತ್ತು, ಅಡಿಯಲ್ಲಿ ಒಂದು ತೂಂಬು ಅಂತ ಹೇಳ್ತಿದ್ದೇವೆ ಮತ್ತೆ ಅದನ್ನು ನಾವು ಚೇಂಜ್ ಮಾಡಿ ಅದಕ್ಕೆ PUC ಪೈಪು 6 ಇಂಚು 4 ಇಂಚು 3 ಇಂಚು 2.5 ಇಂಚು ಮಾಡಿ ರೆಡ್ಯೂಸ್ ಮಾಡಿ 60 ಫೀಟ್ ಕೆಳಗೆ ಟರ್ಬೈನ್ ಹಾಕಿ ಮಾಡಿದ್ದು. ಇದು ಮಾಡಿ 2004 ಈಗಲೂ ರನ್ನಿಂಗ್ ಅಲ್ಲಿ ಉಂಟು. ಫೆಬ್ರವರಿಯಲ್ಲಿ ನಮಗೆ ಬಂದವರಿಗೆ ನೋಡ್ಲಿಕ್ಕೆ ಸಕ್ಕಾದ್ರೆ ನಾವು ಸ್ಟಾಕ್ ಇಡ್ತೇವೆ. ಈ ಜೂನಿಂದ ಜನವರಿವರೆಗೆ ಕಂಟಿನ್ಯೂಸ್ ರನ್ನಿಂಗ್ ಅಲ್ಲಿ ಇರ್ತದೆ, 2 kW ಬರ್ತದೆ. ಆದರೆ ಫಸ್ಟ್ ಟೈಮ್ ಈ 20 ವರ್ಷದಲ್ಲಿ ಈ ವರ್ಷ ಆಗಸ್ಟ್ ಅಲ್ಲಿ ಇಲ್ಲದೆ ಆಯ್ತು. ಒಂದು ತಿಂಗಳು ಮಳೆ ಬರಲಿಲ್ಲ, ಆವಾಗ ಅಷ್ಟು ಭೂಮಿಯಲ್ಲಿ ನೀರಿಲ್ಲ, ಹೊರತೆ ಆಗಿಲ್ಲ ಆಯ್ತು. ಆಗ ಈ ವರ್ಷ ಸ್ವಲ್ಪ ಕಮ್ಮಿ, ಆದರೆ ತುಂಬ ಪ್ರಯೋಜನ ಮಾಡಿ ನಮ್ದೇ ಸ್ವಾವಲಂಬನೆ. ನಮ್ಮಲ್ಲಿ ವಿದ್ಯುತ್ ಹೋಗ್ಲಿಕ್ಕೆ ಇಲ್ಲ, ಬಹಳ ಖುಷಿ ಆಗ್ತದೆ. ಅದು ಮನೆಗೆ ಇಡೀ ಸಾಕಾಗ್ತದೆ? ಮನೆಗೆ ಇಡೀ ಸಾಕಾಗ್ತದೆ, ನಮ್ಮ ಮನೆಗೆ ಎಲ್ಲದಕ್ಕೂ ಸಾಕಾಗ್ತದೆ. ಫ್ಯಾನು, TV, ಎಲ್ಲ ಲೈಟಿಂಗ್ ಎಲ್ಲದಕ್ಕೂ ಬರ್ತದೆ. ಮೋಟರ್ಗಳಿಗೆ ಅಲ್ಲ, ಅದು ಮೋಟರ್ಗಳ ಉಪಯೋಗ ನಮಗೆ ಮಳೆಗಾಲದಲ್ಲಿ ಇರುವುದಿಲ್ಲ. ಸೊ ಇದು ಮಳೆಗಾಲದಲ್ಲಿ ನಿಮಗೆ ಸ್ವಾವಲಂಬಿ? ನಾವು ಸ್ವಾವಲಂಬಿ ಎಷ್ಟು ತಿಂಗಳ ಕಾಲ ಸುಮಾರು? ಅದು ಮಳೆಯನ್ನು ಅನುಸರಿಸಿ, ಜೂನ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಮಳೆ ಬಂದ್ರೆ 4 ಮಳೆಯಲ್ಲಿ ನೀರಾಗ್ತದೆ. ಮತ್ತೆ ನವೆಂಬರ್ ಅಂದ್ರೆ ಸುಬ್ರಹ್ಮಣ್ಯ ಷಷ್ಠಿವರೆಗೆ ಮಳೆ ಬರೋದು ಅಂತ ಮೊದಲಿತ್ತು ಒಂದು ನಮ್ಮ ಇದರಲ್ಲಿ. ಈಗ ಸ್ವಲ್ಪ ಚೇಂಜ್ ಆಗಿದೆ, ಮಳೆ ಬಿಟ್ಟು ಒಂದು 15 ದಿವಸಕ್ಕೊರೆಗೆ ತೊಂದರೆ ಇಲ್ಲ. ಅದರಲ್ಲಿ ಇದು ACಯೇ ಉತ್ಪತ್ತಿ ಆಗುವುದು, ಬ್ಯಾಟ್ರಿಗೆ ಏನಿಲ್ಲ, ಡೈರೆಕ್ಟ್ ಆದ ಕಾರಣ ಅದು ರನ್ನಿಂಗ್ ಅಲ್ಲೇ ಇರ್ತದೆ, ಅದು ಬಿಸಿಗೆ ಏನು ಆಗುದಿಲ್ಲ. ಆಮೇಲೆ ರನ್ನಿಂಗ್ ಅಲ್ಲಿ ಇದ್ರೆ ನೀವು ಒಂದು ಬಲ್ಬ್ ಹಾಕದಿದ್ರು ಏನಾಗುದಿಲ್ಲ, ಅಂದ್ರೆ ಉರಿಸದಿದ್ರು ಪ್ರೊಡಕ್ಷನ್ ಆದ್ರೂ ಅದು ಐಡಲ್ ಆಗಿರ್ತದೆ ಅಷ್ಟೇ, ಸಮಸ್ಯೆ ಇಲ್ಲ. ಬ್ಯಾಟ್ರಿಗೆ ಚಾರ್ಜ್ ಮಾಡುವಂತ ವ್ಯವಸ್ಥೆ ಏನು ಅಗತ್ಯ ಇಲ್ಲ. ಇದಕ್ಕೆ ಎಷ್ಟು ಖರ್ಚಾಗಿದೆ ನಿಮಗೆ? ಇದು ಆವಾಗ ನಾವು ಸುಮಾರು ಟ್ರಯಲರ್ ಅನ್ನು 1 ಲಕ್ಷದ ಒಳಗೆ ಖರ್ಚಾಗಿದೆ ಆವಾಗ. ಆದ್ರೆ ಅದು ನಮಗೆ ಒಂದು ಬಹಳ ಖುಷಿ ಕೊಡ್ತದೆ ನಮಗೆ. ಆಮೇಲೆ ಅದು ತುಂಬಾ ಪ್ರಚಾರಕ್ಕೆ ಬಂತು, ನಮ್ಮೂರಲ್ಲಿ ಒಂದು ಕರೆಂಟ್ ಇದು ಮಾಡಿದ್ದಾರೆ ಅಂತ. ಹಾಗೆ ನನಗೆ ಒಂದು ನನ್ನನ್ನು ಹೆಚ್ಚಿನ ಜನರು ಆ ಕಾಲದಲ್ಲಿ ಗುರುತಿಸಿತ್ತು. ಅದಕ್ಕಿಂತ ಇಲ್ಲಿ ಬಲ್ನಾಡಲ್ಲಿ ಕರೆಂಟ್ ಆಗಿದೆ, ಬಲ್ನಾಡು ಸುರೇಶಣ್ಣನಲ್ಲಿ ಕರೆಂಟ್ ಆಗಿದೆ ಅಂತ ಬಂದಿದ್ದಾರೆ, ನಿಮ್ಮ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಅದು ಒಂದು ವಿಶೇಷತೆ ಅಲ್ವಾ. ನೀವು ಈ ತರ ಸೋಲಾರ್ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ವಾ ಅಂತದ್ದೇನಾದ್ರೂ? ಸೋಲಾರಿನದಷ್ಟು ಇದು ಮಳೆಗಾಲದಲ್ಲಿ ಇದೆ, ಬೇಸಿಗೆಯಲ್ಲಿ KB ಕರೆಂಟ್ ಇದೆ. ಈಗ ನಮಗೆ ಏನು, ನಾನು ಆಗ ಹೇಳಿದೆ ಕೆಳಗೆ 18 ಲಕ್ಷ ಲೀಟರ್ನ ಟ್ಯಾಂಕ್ ಮಾಡಿದ್ದೇನೆ ಅಂತ, ಮೇಲೆ 2 ಲಕ್ಷ ಲೀಟರ್ನ ಕಾಂಕ್ರೀಟ್ ಟ್ಯಾಂಕ್ ಇದೆ. ನಮ್ಮ ನೀರಾವರಿ ವ್ಯವಸ್ಥೆ ಎಲ್ಲ ನಡೆಯುವುದು ಮೇಲಿನ ಕಾಂಕ್ರೀಟ್ ಇಂದ. ಅಲ್ಲಿ ನಾವು ಸಬ್ಮರ್ಸಿಬಲ್ ಪಂಪ್ ಹಾಕಿದ್ದೇವೆ 7 HP, ಇಡೀ 15 ಎಕರೆಗೆ ಒಂದೇ ಮೋಟರ್ ಇರೋದು ನನ್ನ ಹತ್ರ. ಅದರಲ್ಲಿ ಅಲ್ಲಿಯೇ ನಾವು ಏನು ನೀರಾವರಿ ವ್ಯವಸ್ಥೆಗೆ ಅದರಿಂದ ನಡೆಯುದು. ಅಲ್ಲೇ ಫಿಲ್ಟರು, ಆಮೇಲೆ ಡಿಸ್ಕ್ ಫಿಲ್ಟರ್, ಸ್ಯಾಂಡ್ ಫಿಲ್ಟರ್, ಡಿಸ್ಕ್ ಫಿಲ್ಟರ್ ಎಲ್ಲ ಇರೋದಲ್ಲಿ. ಅದಕ್ಕೆ ಕೆಳಗಿನ ಕೆರೆಯಿಂದ ಮೇಲಿನ ಕೆರೆಗೆ ಒಂದು 60 ಫೀಟ್ ಎತ್ತರದಲ್ಲಿದೆ. ಈಗ 2 HP ಮೋಟ್ರಲ್ಲಿ ನಾನು ದಿವಸಕ್ಕೆ 10 ಗಂಟೆ ರನ್ ಮಾಡ್ತೇನೆ. ಅದಕ್ಕೆ ನಮಗೆ ಏನು ಅದು ಫ್ರೀ ಫ್ರೋ ಅಂದರೆ ಓಪನ್ ಡೆಲಿವರಿ ಅದು. ಅದಕ್ಕೆ ವಿದ್ಯುತ್ ಶಕ್ತಿ ಹಾಕಬೇಕಂತ ಇದ್ದೇನೆ, ಮಾತುಕತೆಯಲ್ಲಿ ಇದೆ, ನೋಡ್ಬೇಕಿನ್ನು ಸದ್ಯವೇ ಅದು ನನ್ನ ಇದರಲ್ಲಿ ಇದೆ ಐಡಿಯಾ ಇದೆ, ಕನಸು ಇದೆ, ಆಗುತ್ತೆ. ನಮ್ಮ ಕನಸು ಕಟ್ಟಿದ್ದು ಹೆಚ್ಚಿದ್ದು ಆಗಿದೆ ಇಷ್ಟೊರೆಗೆ, ಇದಾಗುತ್ತೆ. ಇದ್ರ ಜೊತೆ ನೀವೊಂದು ಈ ಹೊಸ ಒಂದು ಕಾನ್ಸೆಪ್ಟ್, ಹೊಸ ಒಂದು ಯೋಚನೆಗಳನ್ನು ಕೂಡ ಮಾಡಿದ್ದೀರಿ, ಆಗ್ರೋ ಟೂರಿಸಂ ಅಂತ. ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಇದು ಬರ್ತಾ ಇದೆ, ಇದನ್ನು ನೀವು ಮಾಡ್ತಾ ಇದ್ದೀರಿ. ಈ ಆಗ್ರೋ ಟೂರಿಸಂ ಏನಿದು? ನಾವು ಎಗ್ರೋ ಟೂರಿಸಂ ಅಂತೇಳಿ ನಾನು ಮಾಡಿದ್ದಲ್ಲ, ಆದರೆ ನಮ್ಮಲ್ಲಿಗೆ ಸಾವಿರಾರು ಜನ ಬರ್ತಾರೆ. ಮತ್ತೇನಾಯ್ತು ಅಂತೇಳಿದರೆ, ನನಗೆ ಇದು ಡೈಲಿ ಬಂದರೆ ನಮ್ಮ ಕೆಲಸದ ಒತ್ತಡದಲ್ಲಿ ಎಲ್ಲ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಹಾಗೆ ನಾನು ತಿಂಗಳಿಗೆ ಒಂದು ಸಲ ಅಂತ ಮಾಡಿದೆ. ಇದು ಈ ವರ್ಷದ ಕತೆ ಇದು. ಆವಾಗ ತಿಂಗಳು ತಿಂಗಳು ಬರ್ತಾ ಇದ್ರು. ಹಾಗೆ ಬಂದವರಲ್ಲಿ ಯಾರು ನಮ್ಮ ಹಸಿರು ಆರ್ಗ್ಯಾನಿಕ್ ಸಂಸ್ಥೆಯ ಭೂತನಗಾಡು ಅರವಿಂದ ಸರ್ ಅಂತ ಇದ್ದಾರೆ, ಅವರಿಗೆ ಗೊತ್ತಾಯಿತು. ಆಮೇಲೆ ನನ್ನ ಈ ಕೃಷಿ ವಿಚಾರ ಅಲ್ಲ, ಬಾಯಿಂದ ಬಾಯಿಗೆ ಎಲ್ಲ ಅಲ್ಲಿಯವರೆಗೂ ಗೊತ್ತಿತ್ತು. ಅವರು ನಮ್ಮಲ್ಲಿಗೆ ಬರೋದು ಅಂತ ಕೇಳಿದರು. ಅವ್ರದ್ದು ಭಾಳ ವಿಶೇಷ. ಅವರ ಅದೇ ರೀತಿ ನೋಡಿ, ಅಲ್ಲಿಯ ಅವರೊಂದು ನಂಬರ್ ಕೊಡ್ತಾರೆ, ರಿಜಿಸ್ಟ್ರೇಷನ್ ಮಾಡಿಸಿಕೊಡ್ತಾರೆ, ನಮ್ಮಲ್ಲಿಗೆ ಬರ್ತಾರೆ. ಅವ್ರು ಬಂದವರು ಬರುವಾಗಲೇ ಹೇಳ್ತಾರೆ, ಇಲ್ಲ ಇವರಲ್ಲಿ ಇಂಥದ್ದೆಲ್ಲ ಇದೆ ಅಂತೇಳಿ ವಿಡಿಯೋ ಮಾಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತಾರೆ. ಅವ್ರು ರಿಜಿಸ್ಟ್ರೇಷನ್ ಮಾಡಿ ಅವರೊಟ್ಟಿಗೆ ಬಂದು ನಮ್ಮಲ್ಲಿ ಎಲ್ಲ ನೋಡಿಕೊಂಡು ಊಟ ತಿಂಡಿ ಕಾಫಿ ವ್ಯವಸ್ಥೆ ಎಲ್ಲ ಅವರೇ ಮಾಡ್ತಾರೆ. ಅದರ ಒಟ್ಟಿಗೆ ಬರೋರು ಯಾರು ಅಂತ, ಬರೋರು ಅತ್ಯಂತ ಕೃಷಿಯಲ್ಲಿ ನುರಿತವರು, ಇನ್ನೊಂದಕ್ಕೆ ನೋಡಬೇಕು ಅಂತ ಇದ್ದವರು. ಆಮೇಲೆ ಯುವಕರು, ನಮ್ಮಲ್ಲಿಗೆ ಕಾಳು ಮೆಣಸಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪಡೆದವರು ಬಂದಿದ್ದಾರೆ. ಅದರೊಟ್ಟಿಗೆ 450 ಎಕರೆ 300 ಎಕರೆ ನನ್ನ 15 ಎಕರೆ ಜಾಗ ನೋಡಲಿಕ್ಕೆ ಇವರು ಬರ್ತಾರೆ ಅಂತ ಹೇಳುವಾಗ ನನಗೆ ಸ್ವಲ್ಪ ಇದು ಹೆದರಿಕೆ ಇತ್ತು. ಏನು ಏನಪ್ಪ ಏನು ಅವರಿಗೆ ನಮ್ಮಲ್ಲಿ ಏನು ಕಂಡಿತ್ತು ಅಂತ. ಅವರು ಭಾಳ ಖುಷಿಪಟ್ಟರು, ತುಂಬ ಜನ ಬಂದಿದ್ದಾರೆ. ಮತ್ತೊಂದು ಏನಾಯಿತು ಅದರೊಟ್ಟಿಗೆ, ಅಗ್ರಿಟೂರಿಸಮ್ ಆದರೆ ಕೃಷಿಕರೊಳಗೆ ಒಂದು ಮ್ಯೂಚುವಲ್, ಅಲ್ಲಿ ಏನಾಗ್ತದೆ ಇಲ್ಲಿ ಏನಾಗ್ತದೆ ಕೃಷಿಯಲ್ಲಿ ಸಂವಹನಕ್ಕೆ ಒಳ್ಳೆ ದಾರಿ ಇದು, ನಿಜವಾಗಿ ಆಗ್ಬೇಕಾದ್ದು. ಈಗ ನನ್ನನ್ನು ಸೇರಿಸಿಡು, ನಮಗೆ ನಮ್ಮ ಊರು ನಮ್ಮ ಜಾಗದಲ್ಲಿ ಆಗುವುದು ಮಾತ್ರ ಗೊತ್ತು, ಬೇಕಿದ್ರೆ ಪಕ್ಕದ ಮನೆಯದು ಗೊತ್ತಿರೋದಿಲ್ಲ. ಇಂಥ ಒಂದು ವ್ಯವಸ್ಥೆ ಆದರೆ ಕೃಷಿ ತುಂಬ ಡೆವಲಪ್ ಆಗ್ತದೆ ಖಂಡಿತವಾಗಿ. ಈಗ ಅವರು ಹೇಗೆ ಬರುವಂತದ್ದು ನಿಮ್ಮಲ್ಲೆಲ್ಲ ವ್ಯವಸ್ಥೆ? ಅವರು ನೋಡಿ ನಮ್ಮಲ್ಲಿಗೆ ಅವರಲ್ಲಿ ಕಂಡಕ್ಟ್ ಮಾಡಿದ್ದು, ನಂಬರ್ ಕೊಟ್ಟದ್ದು, ಮೈಸೂರಿಂದ ಬಂದಿದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ, ಹಾಸನ, ಆಮೇಲೆ ಮೂಡಿಗೆರೆ, ಚಿಕ್ಕಮಗಳೂರು, ಬಾಳೆಹೊನ್ನೂರು, ಆಮೇಲೆ ಬಾಳುಪೇಟೆ, ಸಕಲೇಶ್ಪುರ, ಈ ಕಡೆಯಿಂದ ವಿರಾಜಪೇಟೆ, ಆಮೇಲೆ ಮಡಿಕೇರಿ, ತುಂಬ ಕಡೆಯಿಂದ ಬಂದಿದ್ದಾರೆ. 150 ಜನ ಮೇಲೆ ಬಂದಿದ್ದಾರೆ. ಅವರೆಲ್ಲ ಎಸ್ಟೇಟ್ ಓನರ್ಸ್, ಅವರು ಒಬ್ಬರ ಒಟ್ಟಿಗೆ ಬರೋದಿಲ್ಲ, ಬೇರೆ ಬೇರೆ ಅಂದವರಿಂದ ಅವ್ರದೇ ಆದ ವೆಹಿಕಲಲ್ಲಿ ಅವ್ರದೇ ಇರ್ತದೆ ಬರ್ತಾರೆ. ಬರುವವ್ರನ್ನ ಮತ್ತೆ ಅವರ ಫ್ರೆಂಡ್ಸ್ಗಳು ಯಾರು ಅನ್ನೋದು 4-5 ಜನ ಒಟ್ಟಿಗೆ ಬರ್ತಾರೆ, ಹಾಗೆ ಬರ್ತಾರೆ ಅವರು. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಟೀಮು ಮೊದಲೇ ಬಂದು ನಾವು ಎಲ್ಲಿಂದ ಹೇಳ್ತೇವೆ ಅಲ್ಲಿಂದ ಫುಡ್ಡು, ಆಮೇಲೆ ಶಾಮಿಯಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪ್ರತಿಯೊಂದು ಮಾಡ್ತಾರೆ. ಆಗ ನಮಗೇನಾಗ್ತದೆ, ಮನೆಯವನಿಗೆ ಅವರಿಗೆ ತೋರಿಸಲಿಕ್ಕೆ ಬೇಕಾದಷ್ಟು ಸಮಯ ಸಿಗ್ತದೆ. ಇಲ್ಲದ್ರೆ ನಮಗೆ ಬಂದವರನ್ನು ಏನು ಅವರ ಊಟೋಪಚಾರದ ವ್ಯವಸ್ಥೆಯಲ್ಲಿ ಟೈಮ್ ಆಗ್ತದೆ, ಆ ಟೆನ್ಷನ್ ಯಾವುದೇ ಇಲ್ಲ. ಆಮೇಲೆ ಬರುವಾಗ ಅವರೊಟ್ಟಿಗೆ ಹಾಗೆ ಡಾಕ್ಟರ್ ವೇಣುಗೋಪಾಲ್ ಸರ್ ಅಂತ ಎಲ್ಲರಿಗೂ ಗೊತ್ತು, ಕಾಳು ಮೆಣಸು ಬೆಳೆಯುವವರಿಗೆ ಎಲ್ಲರಿಗೂ ಗೊತ್ತು. ಅವರನ್ನು ಕಾಳು ಮೆಣಸು, ಅವರು ಸಾವಿರಾರು ಎಸ್ಟೇಟ್ಗಳಲ್ಲಿ ಕಾಳು ಮೆಣಸಿನ ಇದರ ಬಗ್ಗೆ ಗೈಡೆನ್ಸ್ ಕೊಡ್ತಾರೆ. ಅವರು ಅಪ್ಪಂಗಳದಲ್ಲಿ ಡೈರೆಕ್ಟರ್ ಆಗಿ ನಿವೃತ್ತಿಯಾದವರು, 75 ವರ್ಷದವರು ನಮ್ಮಲ್ಲಿ ಬಂದಿದ್ದಾರೆ. ನನಗೆ ಭಾಳ ಮುಜುಗರ ಆಯಿತು, ಅವರದೊಂದು ಬುಕ್ ಇದೆ, ಅದನ್ನು ನಾನು ಯಾವಾಗಲೂ ಓದ್ತಾ ಇದ್ದೆ. ಅಂಥ ವ್ಯಕ್ತಿ ನಮ್ಮಲ್ಲಿ ಬಂದರು ಅಂತ ಹೇಳುವಾಗ ಭಾಳ ಖುಷಿ ಆಯ್ತು ನನಗೆ. ಅವರಿಗೂ ಹಾಗೆ ನಮ್ಮಲ್ಲಿ ಒಂದು ಸಲ ಬಂದು ನೋಡಲಿಕ್ಕೆ ಬಂದರು, ಆಮೇಲೆ ಎಗ್ರೋ ಟೂರಿಸಮ್ನವರೊಟ್ಟಿಗೆ ಬಂದರು. ಎಗ್ರೋ ಟೂರಿಸಮ್ ಬರುವಾಗ ಏನು ಮಾಡ್ತಾರೆ ಅಂದರೆ, ಅವರ ಒಟ್ಟಿಗೆ ಕೆಲವು ಬರ್ತಾರೆ, ಏನು ಸೋಲಾರ್ ಪ್ಯಾನಲ್ ಹಾಕುವವರು ಇಂಥವ್ರನ್ನೆಲ್ಲ ಬರ್ತಾರೆ ಅವರೊಟ್ಟಿಗೆ, ಅವರು ನಮ್ಮಲ್ಲಿ ಪ್ರಾತ್ಯಕ್ಷತೆ ಮಾಡ್ತಾರೆ. ಎಗ್ರೋ ಟೂರಿಸಮ್ ಇನ್ನೂ ಜಾಸ್ತಿ ಆಗಬೇಕು, ಭಾಳ ಒಳ್ಳೆ ಕಾನ್ಸೆಪ್ಟ್ ಅದು. ಅವರು ನಿಮ್ಮಲ್ಲಿಗೆ ತಿಂಗಳ ಯಾವ ದಿವಸ ಬರುದು ಅಂತ ಏನಾದರೂ ನಿಗದಿ ಅಂತ ಉಂಟಾ ಏನಾದರೂ? ಅಲ್ಲ, ಅವರು ಹಾಗೆ ಮಾಡ್ತಲ್ಲ. ಇವರು ಹೇಗೆ ಅಂತೇಳಿ, ಪ್ರತಿ ತಿಂಗಳು ಒಂದೊಂದು ಕಡೆಗೆ ಹೋಗ್ತಾರೆ. ಇದು ತಿಂಗಳಿಗೆ ಒಂದು ಸಲ. ಈ ಲಾಸ್ಟ್ ನಮ್ಮಲ್ಲಿಗೆ ಬಂದದ್ದು 22ನೇ ಇದು ತೋಟ ಅಂತೆ ನಮ್ದು ಒದ್ದು. ನಿಮ್ ಚಿಕ್ಕದಾದರೂ ನಿಮ್ಮಂತ ವ್ಯವಸ್ಥೆ ಎಲ್ಲಿಯೂ ಇಲ್ಲ ಅಂತ ನಮಗೆ ಅದು ಭಾರಿ, ಅಂದ್ರೆ ನಾವು ಮಾಡಿದ್ದನ್ನು ಒಬ್ರು ಬೆನ್ನು ತಟ್ಟಿದ್ರೆ ಏನು ಖುಷಿ ಆಗ್ತದೆ. ಅಂತ ವಿಜ್ಞಾನಿಗಳು ಎಲ್ಲ ಬಂದಿದ್ದಾರೆ, ಖುಷಿ ಆಯ್ತು ನಮಗೆ. ಅವ್ರು ಇನ್ನೂ ಮಾಡ್ತಾ ಇದ್ದಾರೆ, ಈ ತಿಂಗಳು ಬೇರೆ ಕಡೆ ಇದೆ, ಅಲ್ಲಿಗೂ ನಮ್ಮನ್ನು ಕರೆದಿದ್ದಾರೆ. ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಅದು. ಹಾ ಸರಿ, ಈ ತರದ ಒಂದು ಅಗ್ರೋ ಟೂರಿಸಂ ಮಾಡೋದ್ರಿಂದಾಗಿ ಜನರಿಗೆ ಉಪಯೋಗ ಹೆಚ್ಚು ಹೆಚ್ಚು ಆಗ್ಬೋದು ಅಂತ ನಿಮ್ಗೆ ಅನಿಸೋದು ಅಲ್ವಾ? ಖಂಡಿತ. ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೊದಲಿನಲ್ಲೂ ಸಾಂಪ್ರದಾಯಿಕವಾಗಿ ಬಂದ ಭತ್ತ ಬಿಟ್ಟು ಅಡಿಕೆ ಆಯಿತು. ಈ ಅಡಿಕೆಯ ಮುಂದಿನ ಗತಿಯ ಇದನ್ನು ನೋಡಿದರೆ, ಕೃಷಿಕರು ಸ್ವಾವಲಂಬಿಗಳಾಗಬೇಕಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಅನಿಸೋದು? ಕೃಷಿಕರು ಸ್ವಾವಲಂಬಿಗಳಾಗಬೇಕಿದ್ರೆ ಏನಿಲ್ಲ, ಒಂದೇ ವಿಷಯದಲ್ಲಿ ನಿಲ್ಲಬಾರ್ದು. ನಾವು ಅಡಿಕೆ ಮಾತ್ರ ಮಾಡಿದರೆ ಏನಾಗ್ತದೆ, ಎಲ್ಲರೂ ಅಡಿಕೆ ಮಾಡಿದರೆ ಬಾಕಿ ಉತ್ಪತ್ತಿಗಳು ಕಡಿಮೆ ಆಗ್ತದೆ. ಎಲ್ಲರೂ ನಾವು ಏನು ವಾಣಿಜ್ಯ ಬೆಲೆಯಲ್ಲಿ ಆರ್ಥಿಕವಾಗಿ ಹೆಚ್ಚು ಲಾಭದಾಯಕ ಅಂತ ಅಡಿಕೆ ಹೋಗ್ತಾ ಇದ್ದೇವೆ. ಅದರೊಟ್ಟಿಗೆ ನಾವು ಈಗ ಹೆಚ್ಚಿನವರು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ, ರಾಂಬುಟಾನ್ ಹಾಕಿದ್ದಾರೆ, ಆಮೇಲೆ ಕಾಳು ಮೆಣಸಂತೂ ಹೈಯೆಸ್ಟ್. ಈಗ ನಮ್ಮಲ್ಲಿ ಬಂದವರೆಲ್ಲರೂ ಕಾಳು ಮೆಣಸಿನ ಒಲವಿರುವವರೇ. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವಾಗಲೂ ಅದೊಂದು ಫುಡ್ ಐಟಮ್, ಸ್ಪೈಸು, ಅದಕ್ಕೆ ಇಂದೂ ಇದಾಗೋದಿಲ್ಲ. ಅದರೊಟ್ಟಿಗೆ ಗದ್ದೆ ಬೇಸಾಯ ಹಾಗೆ ಕೆಲವರು ಮಾಡ್ತಾ ಇದ್ದಾರೆ. ಇಲ್ಲಿ ಸೋಮನ್ ತಡ್ಕ ಉಜಿರೆಯಿಂದ ಮುಂದೆ ಅವರು ಹೇಳಿದರು, ನಾನು ತೋಟ ಕಡಿದು ಬಿಟ್ಟೆ. ಯಾಕೆ ಅಂತ ಕೇಳಿದೆ, ನನ್ನ ಮಗ ಈ ಅಕ್ಕಿ ಆಗುವುದೆಲ್ಲಿ ಅಂತ ಕೇಳಿದಂತೆ. ಸಣ್ಣ ಹುಡುಗ, ಎಷ್ಟೋ ಒಂದು 5-6 ಕ್ಲಾಸ್ ಇರ್ಬೋದು. ಅವರು ತೋಟ ಕಡ್ದಿದ್ದಾರೆ, ಕೊಳಕ್ಕೆ ಗದ್ದೆಯಲ್ಲಿ ತೋಟ ಇಟ್ಟವರು. ಅವರು ಈಗ ತೋಟ ಕಡಿದು ಗದ್ದೆ ಮಾಡ್ತಾರೆ. ಈಗ ಏನು ಅಂದರೆ, ಮುಂದಿನ ಜನರೇಷನಿಗೆ ನಾವು ಈ ಗೊತ್ತಾಗಬೇಕು, ಮತ್ತೆ ನಾವು ತಿನ್ನುವ ಅಕ್ಕಿಯನ್ನು ನಾವೇ ಬೆಳಿಬೇಕು ಅಂತ ಹೇಳುವಂತಹದ್ದೊಂದು ಇದು. ಅವರಿಗೆ ಎಷ್ಟೋ ಅಕ್ಕಿ ತಗೊಳ್ಳುವಷ್ಟು ಮಾಡುವಷ್ಟು ಎಲ್ಲ ಇದೆ, ಆದರೆ ನನ್ನದೇ ಆಗಬೇಕು, ನಮ್ಮಲ್ಲಿದೇ ಆಗಬೇಕು ಅಂತ ಹೇಳುವ ಒಂದು ಇದಿದೆ. ಅಂಥ ಮನಸ್ಥಿತಿ ತುಂಬ ಜನಕ್ಕೆ ಬಂದಿದೆ. ಈಗ ನಾನು ಸಹ ಮೊದಲು ಗದ್ದೆ ಮಾಡ್ತಾ ಇದ್ದೆ, ಅಂಗಳದಲ್ಲಿ ಗದ್ದೆ ಮಾಡ್ತಾ ಇದ್ದೆ. ಈಗ ಒಂದು 5-6 ವರ್ಷದಿಂದ ಇಲ್ಲ. ಬಾಸುಮತಿ ಹಾಕಿ ಅಂಗಳದಲ್ಲಿ ಒಂದು 20 ಸೆಂಟ್ಸ್ ಜಾಗ, ಗದ್ದೆ ಮನೆ ಅಂಗಳದ್ದೆ ಅಂತ ಒಂದು ಈ ವರ್ಷ ಪ್ರಯತ್ನ ಮಾಡ್ತೇನೆ. ಆದ್ರಿಂದ ಎಲ್ಲರೂ ಕೂಡ ಈ ತರದ ಬೆಳೆಗಳನ್ನು ಬೆಳೆಸಿದ್ರೆ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿ. ಸುರೇಶ್ ಬಲ್ನಾಡ್ ಅವರೇ, ಯಾರಿಗಾದ್ರೂ ಕೂಡ ಏನಾದರೂ ಕೂಡ ಈ ಮಾಹಿತಿ ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಹೇಳ್ಬೋದು, ಆದರೆ ಫೋನ್ ಮಾಡಲಿ, ನಾನು ತೆಗಿಯದಿದ್ರೆ ಮತ್ತೆ ನನಗೆ ಟೈಮ್ ಸಿಗುವಾಗ ನಾನು ರಿಪ್ಲೈ ಮಾಡ್ತೇನೆ. ನಿಮ್ಮ ಫೋನ್ ನಂಬರ್ ಹೇಳಿ. 9901460 78 9901460 11 46 07 8. ಒಳ್ಳೆಯದು ಸುರೇಶ್ ಬಲ್ನಾಡ್ ಅವರೇ. ಮುಖ್ಯವಾಗಿ ಈ ಕೃಷಿಯಲ್ಲಿ ಯಾಂತ್ರೀಕರಣ ಯಾವ ರೀತಿ ಮಾಡಬಹುದು, ಅದೇ ರೀತಿಯಲ್ಲಿ ಪರ್ಯಾಯ ಬೆಳೆಗಳನ್ನು ಕೂಡ ಜೊತೆಗೆ ಮಾಡಬೇಕಾದ್ರ ಅಗತ್ಯ ಏನು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕೃಷಿ ಯಾಂತ್ರೀಕರಣ ಈ ವಿಷಯವಾಗಿ ಸುರೇಶ್ ಬಲ್ನಾಡು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ನರಸಿಂಹ ವಿ ಪಟ್ಗಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಮೊದಲೊಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಬಂದ ಕಷ್ಟಗಳ ಕಳೆಯೋ ಗಣನಾಥ ಬಂದ ಕಷ್ಟಗಳ ಕಳೆಯೋ ಗಣನಾಥ ಬಂದ ಕಷ್ಟಗಳ ಕಳೆಯೋ ಗಣನಾಥ ಕಷ್ಟಗಳ ಕಳೆಯೋ ಗಣನಾಥ ಒಂದಿಪೆಲಿ ನಗೆ ಗಣನಾಥ ಮೊದಲೊಂದಿಪೆಲಿ ನಗೆ ಗಣನಾಥ ಒಂದಿಪೆಲಿ ನಗೆ ಗಣನಾಥ ಮೊದಲೊಂದಿಪೆಲಿ ನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಒಂದಿಪೆಲಿ ನಗೆ ಗಣನಾಥ ಮೊದಲೊಂದಿಪೆಲಿ ನಗೆ ಗಣನಾಥ ಒಂದಿಪೆಲಿ ನಗೆ ಗಣನಾಥ ಮೊದಲೊಂದಿಪೆಲಿ ನಗೆ ಅರಿಯದಿರುವ ಸಂದರಾದ ನಮ್ಮ ನಿತ್ಯ ಇಂದು ಮುಂದುವರಿಯದಿರುವ ಸಂದರಾದ ನಮ್ಮ ನಿತ್ಯ ಇಂದು ಮುಂದುವರಿಯದಿರುವ ಕಂದರಾದ ನಮ್ಮ ನಿತ್ಯ ಇಂದು ಮುಂದುವರಿಯದಿರುವ ಕಂದರಾದ ನಮ್ಮ ನಿತ್ಯ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ರಂಗನೆ ಪಾಲಿಸೋ ಗಣನಾಥ ರಂಗನೆ ಪಾಲಿಸೋ ಗಣನಾಥ ರಂಗನೆ ಪಾಲಿಸೋ ಗಣನಾಥ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ಮಾನವಿಮಾನವು ನಿನ್ನದು ಎನಗೇನು ಮಾನವಿಮಾನವು ನಿನ್ನದು ಎನಗೇನು ದೀನ ರಕ್ಷಕ ತಿರುಪತಿಯ ವೆಂಕಟ ರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ರಕ್ಕಸ ಸೂದನನೆ ಕೇಳೋ